ಒಂದು ಹಸುಗಳನ್ನ ಆಯ್ಕೆ ಮಾಡತಕ್ಕಂಥ ಒಂದು ಪಾರ್ಟ್. ಸೊ ಹೈನುಗಾರಿಕೆ ಅಂದ್ರೆ ಇದರಲ್ಲಿ ಕೇವಲ ಹಸು ಒಂದೇ ಅಲ್ಲ, ಸೊ ಎಮ್ಮೆಯು ಕೂಡ ಬರ್ತದೆ. ಸೊ ಉತ್ತಮ ತಳಿಯ ಹಸು ಮತ್ತು ಎಮ್ಮೆಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಅತಿ ಹೆಚ್ಚು ಹಾಲನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಮಿಶ್ರ ತಳಿಗಳು. ಸೊ ಅದರಲ್ಲಿ ವಿದೇಶದಿಂದ ಬಂದಿರತಕ್ಕಂಥ ತಳಿಗಳಾಗಿರ್ಬೋದು ಅಥವಾ ನಮ್ಮ ದೇಶೀಯ ತಳಿಗಳಾಗಿರ್ಬೋದು. ಸೊ ಆವರಣಗಳ ಆಯ್ಕೆಯನ್ನ ನಾವು ಯಾವ ರೀತಿ ಮಾಡಬೇಕು ಮತ್ತು ಅದರ ಉದ್ದೇಶವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ನಾವು ಏನಾದರೂ ಹಾಲಿನಿಂದ ಯಾವ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಕೇವಲ ನಾವು ಹಾಲನ್ನ ಮಾರ್ಲಿಕ್ಕೋಸ್ಕರ ಅಥವಾ KMF ಆಗ್ತೀವ ಅದ್ರ ಮೇಲೂ ಡಿಪೆಂಡ್ ಆಗ್ತದೆ. ಸೊ ಈ ಎಲ್ಲ ಒಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಬಿಟ್ಟು ನಾವು ಸೂಕ್ತವಾದ ತಳಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಆಯ್ಕೆ ಮಾಡಬೇಕಾದ್ರೆ ಏನು ಒಂದು ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಳ್ಬೇಕು ಸರ್? ಮೊದಲನೇದಾಗಿ ಆ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ತಿರೋ ಆ ತಳಿಗಳು ನಿಮ್ಮ ವಾತಾವರಣಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ವಾತಾವರಣಕ್ಕೆ ಒಗ್ಗಿಕೊಳ್ತವೋ ಇಲ್ವೋ ಅದನ್ನ ಕೂಡ ನಿರ್ಧರಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಎಲ್ಲವಾರು ಜಾತಿಯ ರಾಸುಗಳಿದ್ದಾವೆ, ಇನ್ನು ರಾಸುಗಳಿದ್ದಾವೆ. ಸೊ ಅವು ಏನಾಗ್ತದೆ, ಕೆಲವು ರಾಸುಗಳು ಅತ್ಯಂತ ಮಳೆ ಬರ್ತಕ್ಕಂಥ ಪ್ರದೇಶದಲ್ಲಿ ಸೂಕ್ತವಾಗಿರೋದಿಲ್ಲ ಅಥವಾ ಜಾಸ್ತಿ ಬಿಸಿಲಿರ್ತಕ್ಕಂಥ ಪ್ರದೇಶದಲ್ಲಿ ಸೂಕ್ತವಾಗಿ ಇರುವುದಿಲ್ಲ. ಆದ್ರಿಂದ ನಿಮ್ಮ ಸ್ಥಳೀಯ ಅವಗುಣಕ್ಕೆ ಯಾವ ರೀತಿಯಾದಂಥ ತಳಿಗಳು ಸೂಕ್ತವಾಗಿದೆ ಅದರ ಇಂಪಾರ್ಟೆನ್ಸ್ ಕೂಡ ಬಹಳ ಇರ್ತದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಮಧ್ಯವರ್ತಿಗಳ ಹಾವಳಿ ಕೂಡ ಬಹಳ ಇದೆ. ಸೊ ರೈತರು ಒಂದು ಉತ್ತಮ ಜಾತಿಯ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ಮಧ್ಯವರ್ತಿಗಳನ್ನ ಬಿಟ್ಟು ಹೋಲಿಕೆ ಆಗದಿರತಕ್ಕಂಥ ಪರಿಸ್ಥಿತಿ ಈಗ ಮಾರುಕಟ್ಟೆಯಲ್ಲಿ ಕ್ರಿಯೇಟ್ ಆಗಿದೆ. ಸೊ ನೀವು ಯಾವುದೇ ಒಂದು ಹೈನು ರಾಸುಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ಮಧ್ಯವರ್ತಿಗಳು ಇದ್ರೂ ಕೂಡ ಸೊ ನಿಮಗೆ ಸ್ಥಳೀಯವಾಗಿ ಕನಿಷ್ಠ ಜ್ಞಾನವನ್ನ ಈ ರಾಸುಗಳ ಬಗ್ಗೆ ಇದ್ರೆ ಸೊ ನೀವು ಮೋಸ ಹೋಗ್ತಕ್ಕಂಥ ಒಂದು ಸಮಸ್ಯೆ ಇರುವುದಿಲ್ಲ. ಸೊ ಜೊತೆ ಜೊತೆಗೆ ಹೈನು ರಾಸುಗಳ ಗುಣಲಕ್ಷಣವನ್ನ ಕೂಡ ನೀವು ತಿಳ್ಕೋಬೇಕಾಗತ್ತೆ. ಆ ಹೈನು ರಾಸುಗಳು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದವೋ ಇಲ್ಲವೋ ಅಥವಾ ಆ ಹೈನು ರಾಸುಗಳು ಪಡೆಯೋಕೆ ತಗೊಳ್ಳೋಕ್ಕಿಂತ ಮುಂಚೆ ಅದರ ಹಿಸ್ಟ್ರಿ ಅಥವಾ ಇತಿಹಾಸ ಅಥವಾ ಅಂದ್ರೆ ಹಿಂದಿನ ಸೋಲಿನಲ್ಲಿ ಎಷ್ಟು ಹಾಲು ಕೊಟ್ಟಿತ್ತು, ಹಿಂದಿನ ಸೋಲು ಹಾಕ್ಬೇಕಾದ್ರೆ ಏನಾದ್ರೆ ಕರು ಹಾಕ್ಬೇಕಾದ್ರೆ ಏನಾದ್ರು ತೊಂದರೆ ಆಗಿತ್ತು ಇಲ್ವೋ, ಈ ಎಲ್ಲ ಮಾಹಿತಿಗಳನ್ನು ಕೂಡ ತಾವು ತಿಳ್ಕೋಬೇಕಾಗ್ತದೆ. ಪಶು ವೈದ್ಯರ ಒಂದು ಸಲಹೆ ಮೇರೆಗೆ ಈಗ, ಯಾಕಂದ್ರೆ ಹಳ್ಳಿಯ ರೈತರು ಅವ್ರದೇ ಆದಂತ ಒಂದು ವಿಧಾನ ಇರುತ್ತೆ, ಹಸುಗಳನ್ನ ಖರೀದಿ ಮಾಡ್ಬೇಕಾದ್ರೆ ಅಥವಾ ಅದನ್ನ ಮಾರಾಟ ಮಾಡ್ಬೇಕಾದ್ರೆ. ಸೊ ವೈಜ್ಞಾನಿಕವಾಗಿ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್, ಯಾವ ರೀತಿಯಿಂದ ನಾವು ಇದನ್ನ ನಿರ್ವಹಿಸಬೇಕಂತ ಹೇಳ್ತೀರಾ? ನಾನು ಆಗ್ಲೇ ಹೇಳಿದಂಗೆ ಹೈನೂರು ಹಸು ಅಂತ ಬಂದಾಗ ಇದು ಕೇವಲ ಹಸುಗಳಲ್ಲ, ಜೊತೆಗೆ ಎಮ್ಮೆಗಳು ಕೂಡ ಸೇರ್ಕಾಗ್ತದೆ. ಮತ್ತೆ ಉದ್ದೇಶ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಂಗೆ ನೀವು KMF ಹಾಲಾಗ್ತಿರೋ ಅಥವಾ ಆ ಹಾಲಿನಿಂದ ಏನಾದರೂ ಬೇರೆ ಬೇರೆ ರೀತಿಯ ಉಪ ಉತ್ಪನ್ನಗಳು ಅಂತ ಹೇಳಿದ್ರೆ ಪೇಡ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಿಹಿ ಪದಾರ್ಥಗಳನ್ನು ಮಾಡ್ತಕ್ಕಂಥ ಉದ್ದೇಶ ಇದೆಯೋ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕೇವಲ ನೀವು KMF ಹಾಲಿಗೋಸ್ಕರ ಆಗ್ತೀರಾ ಅಂತ ಹೇಳಿದ್ರೆ ಅವಾಗ HF ಮಿಶ್ರ ತಳಿ ಆಗಿರ್ಬೋದು ಅಥವಾ ಜರ್ಸಿ ಮಿಶ್ರ ತಳಿ ಆಗಿರ್ಬೋದು, ಈ ರೀತಿಯ ಹಸುಗಳು ಬಹಳ ಸೂಕ್ತವಾಗಿರುತ್ತೆ. ನಾವು ಈ ಕಡೆ ನಾವು ಹುಬ್ಳಿ ಕಡೆ ಆಗಿರ್ಬೋದು ಅಥವಾ ಧಾರವಾಡದ ಕಡೆ ಆಗಿರ್ಬೋದು, ಈಗ ಅಲ್ಲೆಲ್ಲ ನೀವು ನೋಡಬಹುದು ಅತಿ ಹೆಚ್ಚು ಎಮ್ಮೆಗಳನ್ನ ಸಾಕಿದ್ದಾರೆ. ಸೊ ಈ ಎಮ್ಮೆಗಳನ್ನ ಯಾಕೆ ಸಾಕಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಉತ್ತಮವಾದಂತಹ ಕೊಬ್ಬಿರ್ತಕ್ಕಂತ ಹಾಲನ್ನ ಜಾಸ್ತಿ ಕೊಡ್ತದೆ, ಫ್ಯಾಟ್ ಪರ್ಸೆಂಟೇಜ್ ಅಂತ ನಾವು ಕರಿತೀವಲ್ಲ, ಉತ್ತಮವಾದ ಫ್ಯಾಟ್ ಇದೆ. ಅದೇ ಹಸುಗಳಲ್ಲಿ ಕಂಪೇರ್ ಮಾಡಿದ್ರೆ, ಎಮ್ಮೆಗಳಿಗೆ ಕಂಪೇರ್ ಮಾಡಿದ್ರೆ ಹಸುಗಳಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ, ಬಟ್ ಹಾಲಿನ ಇಳುವರಿ ಜಾಸ್ತಿ ಇದೆ. ಆದ್ದರಿಂದ ನೀವು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತೀರಾ ಆ ಉದ್ದೇಶ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅಲ್ಲಿ ಸ್ಥಳೀಯವಾಗಿ ಹಾಲಿನ ಬೇಡಿಕೆ ಇದೆಯೋ ಇಲ್ಲೋ ಮತ್ತೆ ಅದರ ಮಾರುಕಟ್ಟೆ ಸೌಲಭ್ಯ ಇದೆಯೋ ಇಲ್ಲೋ, ಈ ಎಲ್ಲ ಒಂದು ಅಂಶಗಳನ್ನು ಗಮನಿಸ್ಕೊಂಡ್ಬಿಟ್ಟು ಆ ಪ್ರದೇಶಕ್ಕೆ ಸೂಕ್ತವಾದ ತಳಿಯನ್ನ ಸಾಕ್ತಕ್ಕಂಥದ್ದು ಮತ್ತು ಉದ್ದೇಶಕ್ಕೆ ಸೂಕ್ತವಾದ ತಳಿಯನ್ನ ಸಾಕ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತಳಿಗಳಿಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್, ಈ ಒಂದು ಭಾಗದಲ್ಲಿ ಯಾವುದು ಹೊಂದ್ಕೊಳ್ತದೆ? ನಮ್ಮ ಕರ್ನಾಟಕ ಭಾಗದಲ್ಲಿ ನಮಗೆ ಸೂಕ್ತವಾಗಿ ನಮ್ಮ ಹವಾಗುಣಕ್ಕೆ ಹೊಂದಿಕೆ ಆಗ್ತಕ್ಕಂಥ ತಳಿ ಅಂತ ಹೇಳಿದ್ರೆ ಮಿಶ್ರ ತಳಿಗಳೇ. ಅದರಲ್ಲಿ HF ಮತ್ತು ಜರ್ಸಿ ಮಿಶ್ರ ತಳಿಗಳು ತಾವೆಲ್ಲ ನೋಡಿದಾಗೆ ಅತ್ಯಂತ ಯಶಸ್ವಿಯಾಗಿ ನಮ್ಮ ಪ್ರದೇಶಕ್ಕೆ ಹೊಂದಿಕೆ ಆಗಿದ್ದಾವೆ. ಜೊತೆ ಜೊತೆಗೆ ನಾವು ದೇಶೀ ತಳಿಗಳ ಬಗ್ಗೆ ಮಾತಾಡೋದಾದ್ರೂ ಕೂಡ ನಮ್ಮಲ್ಲೂ ಕೂಡ ಕೆಲವು ಉತ್ತಮವಾದ ದೇಶೀ ತಳಿಗಳಿದ್ದಾವೆ. ಅದರಲ್ಲಿ ಇತ್ತೀಚಿನ ರೈತರು ನೋಡಿರ್ತೀರಾ, ಕೆಲವರು ಬೇರೆ ಬೇರೆ ರಾಜ್ಯಗಳಿಂದ ಹಲವಾರು ರೀತಿಯ ಜಾನುವಾರುಗಳನ್ನ ಅಂದ್ರೆ ಎಸ್ಪೆಷಲಿ ಗಿರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ತಳಿಯಾದಂತಹ ಹಸುಗಳನ್ನ ತಂದ್ಬಿಟ್ಟು ಸಾಕ್ತಾ ಇದ್ದಾರೆ. ಬಟ್ ನಮ್ಮ ಸ್ಥಳೀಯ ಅವಗುಣಕ್ಕೆ ಅವು ಆದಷ್ಟು ಅಡ್ಜಸ್ಟ್ ಆಗ್ತಾ ಇಲ್ಲ. ಕೆಲವರು ರೈತರು ಕೈ ಸುಟ್ಕೊಂಡಂತ ಉದಾಹರಣೆಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದ್ರಿಂದ ಕೇವಲ ಯಾರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಡೋದಕ್ಕಿಂತ ನಮ್ಮ ಸ್ಥಳೀಯವಾಗಿ ಅವು ನಮ್ಮ ವಾತಾವರಣಕ್ಕೆ ಒಪ್ಕೊಳ್ತಾವೋ ಇಲ್ಲೋ ನೋಡ್ಕೊಂಡ್ಬಿಟ್ಟು ಸೂಕ್ತವಾದ ತಳಿಯನ್ನ ಆಯ್ಕೆ ಮಾಡ್ತಕ್ಕಂಥ ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳಿದಂಗೆ HF ಮತ್ತು ಜರ್ಸಿ ತಳಿಗಳು ಬಹಳ ಉತ್ತಮವಾಗಿ ನಮ್ಮ ಲೋಕಲ್ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗಿಬಿಟ್ಟು ಒಂದು ಸೂಕ್ತವಾದ ಉತ್ತಮ ಇಳುವರಿಯನ್ನು ಕೂಡ ನೀಡ್ತಾ ಇದ್ದಾರೆ. ಮತ್ತೆ ನಾವೀಗ ರಾಷ್ಟ್ರಗಳನ್ನು ಆಯ್ಕೆ ಮಾಡಬೇಕಾದ್ರೆ ಈ ಮಧ್ಯವರ್ತಿಗಳು ಮೋಸ ಮಾಡತಕ್ಕಂತ ಸಂಭವ ಜಾಸ್ತಿ ಇರುತ್ತೆ. ಕೆಲವು ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಅಲೆಯ ಒಂದು 5-6 ಸೂಲು ಆಗಿರುತ್ತೆ, ಆನಂತರದಲ್ಲಿ ಕೇವಲ 3 ಸೂಲಿಂದ ಅಂತ ಹೇಳ್ತಕ್ಕಂಥ ಮಾರಾಟ ಮಾಡುವ ಸಂಭವ ಇರುತ್ತದೆ. ಸೊ ಅದನ್ನ ಎಲ್ಲ ನೀವು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ, ನೀವು ಕನಿಷ್ಠ ಜ್ಞಾನ, ಆ ರಾಷ್ಟ್ರಗಳ ಬಗ್ಗೆ ಕನಿಷ್ಠ ಜ್ಞಾನ ಅಥವಾ ಅದರ ವಯಸ್ಸನ್ನು ತಿಳಿತಕ್ಕಂಥ ಕನಿಷ್ಠ ಜ್ಞಾನ ಕೂಡ ನಮ್ಮಲ್ಲಿ ಇರಬೇಕಾಗುತ್ತೆ. ಸೊ ಯೂಸ್ವಲಿ ನಾವು ರಾಷ್ಟ್ರಗಳಲ್ಲಿ ಯಾವ ರೀತಿ ವಯಸ್ಸನ್ನ ತಿಳಿತೀವಿ ಅಂತೇಳಿ ನಮ್ಮ ಹಿರಿಯರೆಲ್ಲ ಗೊತ್ತಿದ್ದಾರೆ. ಹಿರಿಯರೆಲ್ಲ ಮೊದಲೆಲ್ಲ ಅಲ್ಲನ್ನು ನೋಡ್ಬಿಟ್ಟು ರಾಷ್ಟ್ರಗಳ ಒಂದು ವಯಸ್ಸನ್ನ ತಿಳ್ಕೊಳ್ತಾ ಇದ್ರು. ಈಗಲೂ ಕೂಡ ಅದ ಒಂದು ಪದ್ಧತಿ ಪ್ರಚಲಿತವಾಗಿದೆ. ಅಲ್ಲುಗಳನ್ನು ನೋಡ್ಬಿಟ್ಟು ನಾವು ಯೂಸ್ವಲಿ ವಯಸ್ಸನ್ನ ಜಾನುವಾರುಗಳಲ್ಲಿ ಆಳ್ತೀವಿ. ಸಾಮಾನ್ಯವಾಗಿ ಎರಡನ ಸೂರಿನ ಹಸು ಅಥವಾ ಎಮ್ಮೆ, ಯೂಸ್ವಲಿ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಎಮ್ಮೆಯನ್ನ ನಾವು ಸಾಕಾಣಿಕೆ ಮಾಡಲಿಕ್ಕೆ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಐನೂರು ರಾಸವನ್ನು ಕೊಳ್ಳುವಾಗ ರಾಸುವಿನ ಪ್ರತ್ಯಕ್ಷವಾಗಿ ನಾವು ಗಮನಿಸಬೇಕಾದದ್ದು ಕೂಡ ಬಹಳ ಇಂಪಾರ್ಟೆಂಟ್. ಅಂದ್ರೆ ಅದರ ಕೆಲವು ಮಾಹಿತಿಗಳನ್ನ, ಅದರ ಹಿಂದಿನ ಸೂಲಲ್ಲಿ ಎಷ್ಟು ಹಾಲು ಕೊಟ್ಟಿತ್ತು, ಯಾವಾಗ ಕರು ಹಾಕಿತ್ತು, ಕರು ಹಾಕ್ಬೇಕಾದ್ರೆ ಏನಾರ ತೊಂದರೆ ಆಗಿತ್ತೋ ಇಲ್ವೋ, ಸೊ ತೊಂದರೆ ಆಗಿದ್ರೆ ಯಾವ ರೀತಿ ತೊಂದರೆ ಆಗಿತ್ತು, ಸೊ ಕರು ಹಾಕಿದ ಎಷ್ಟು ದಿನಗಳ ನಂತರ ಅದು ಬೆದೆಗೆ ಬಂತು, ಸೊ ಆ ಒಂದು ಸೂರ್ಯನಲ್ಲಿ ಎಷ್ಟು ತಿಂಗಳು ಹಾಲು ಕೊಡ್ತು ಅಂತ ಹೇಳಿದ್ರೆ ನಾವು ಲ್ಯಾಕ್ಟೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಯೂಸ್ವಲಿ ಏನಾಗುತ್ತೆ, 300 ದಿನಗಳ ರಾಸುಗಳು ಹಾಲನ್ನು ಕೊಡ್ತವೆ, ಕೆಲವು 200 ದಿನ ಕೊಡ್ತವೆ, ಕೆಲವು 250 ದಿನ ಕೊಡ್ತವೆ. ಈ ಎಲ್ಲ ಮಾಹಿತಿಗಳನ್ನು ಕೂಡ ರೈತರು ಪರಿಗಣಿಸಬೇಕಾಗ್ತದೆ ಆಯ್ಕೆ ಮಾಡ್ಬೇಕಾದ್ರೆ. ಮತ್ತು ರಾಸುವಿನ ಸಂಬಂಧಿಗಳು ಅಂತ ಹೇಳಿದ್ರೆ, ಒಂದು ಕೊಟ್ಟಿಗೆಯಲ್ಲಿ ಒಂದು 5-6 ಹಸುಗಳು ಇತ್ತು ಅಥವಾ ಅಂದ್ರೆ ಒಂದೇ ತಾಯಿಗೆ ಉಳಿದಿರ್ತಕ್ಕಂತ ರಾಸುಗಳು ಇರ್ಬೋದು, ಆ ರಾಸುಗಳ ಇಳುವರಿಯನ್ನು ತಿಳ್ಕೊಬೇಕಾಗುತ್ತೆ ಅಂತ ಹೇಳಿದ್ರೆ ಇವೆಲ್ಲ ಏನಾಗುತ್ತೆ, ನಮ್ಗೆ ಆಯ್ಕೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆಂತೇಳಿ ಒಂದೇ ತಾಯಿಗೆ ಹುಟ್ಟಿರ್ತಕ್ಕಂಥ ಒಂದು 5-6 ರಾಸುಗಳು ಇತ್ತು ಅಂತ ಹೇಳಿದ್ರೆ, ಆ 5-6 ರಾಸುಗಳು ಕೂಡ ಉತ್ತಮವಾದಂತಹ ಹಾಲಿನ ಗುಣಮಟ್ಟ ಇತ್ತು ಅಂದ್ರೆ ನ್ಯಾಚುರಲಿ ನಾವು ಮರಿಯನ್ನ ಅಥವಾ ಕರುವನ್ನ ತಗೊಳ್ತಕ್ಕಂಥದ್ದು ಕೂಡ ಬಹಳ ಉತ್ತಮವಾಗಿರ್ತದೆ. ಮತ್ತೆ ಸಾಧ್ಯವಾದ್ರೆ ಹಸುವಿನ ಇತಿಹಾಸ ಮತ್ತು ವಂಶಾವಳಿ, ನಾವು ಏನ್ ಪೆಡಿಗ್ರಿ ಅಂತ ಏನ್ ಕರಿತೀವಲ್ಲ, ಆ ಒಂದು ಇನ್ಫಾರ್ಮೇಶನ್ ಕೂಡ ಇದ್ರೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಒಂದು ಮಾಹಿತಿಯಿಂದ ನಮಗೆ ಅದರ ಉತ್ಪಾದಕತೆ ಕ್ಷಮತೆ ಗೊತ್ತಾಗುತ್ತೆ. ಮತ್ತು ಸೊ ಇಂದಿನ ಸ್ಥೂಲಿನಲ್ಲಿ ಎಷ್ಟು ಕೊಟ್ಟಿತ್ತು ಮತ್ತು ಅನುವಂಶೀಯ ಗುಣಗಳು, ಯಾಕೆಂದ್ರೆ ಒಂದು ತಾಯಿ ಉತ್ತಮವಾದ ಹಾಲು ಕೊಡ್ತಾ ಇದೆ ಅಂತ ಹೇಳಿದ್ರೆ ಆ ಅನುವಂಶೀಯ ಗುಣಗಳು ಆ ಮರಿಗಳಲ್ಲೂ ಕೂಡ ಕಂಡುಬರುತ್ತದೆ. ಆದ್ರಿಂದ ಸೊ ಆ ತಾಯಿಯ ಅನುವಂಶೀಯ ಗುಣಗಳ ಬಗ್ಗೆ ಮಾಹಿತಿಯನ್ನ ಇದ್ರೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೈನುಗಾರಿಕೆಗೆ ತೆಗೆದುಕೊಳ್ತಕ್ಕಂಥ ರಾಸುಗಳನ್ನ ನಾವು ಖರೀದಿ ಮಾಡುವಂತಾದ್ರೆ ಹಾಲಿನ ಇಳುವರಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಹೇಗೆ ನಾವು ಅದನ್ನ ಕಂಡುಹಿಡಿದು ಇದು ಒಳ್ಳೆಯ ಒಂದು ಇಳುವರಿ ಕೊಡುತ್ತೆ ಅಂತ ಹೇಳಿ ನಾವು ಖರೀದಿಸಬಹುದು ಸರ್? ಸೊ ನಾವು ಹೈನುಗಾರಿಕೆ ಮಾಡ್ತಕ್ಕಂಥ ಮುಖ್ಯ ಉದ್ದೇಶನೇ ಅತೇಚವಾದ ಹಾಲನ್ನ ಪ್ರೊಡಕ್ಷನ್ ಮಾಡ್ಲಿಕ್ಕೆ. ಅದರಿಂದ ಒಂದು ಮೊದಲನೆಯ ಅಂಶ ಗಮನಿಸಬೇಕಾದದ್ದು ಸೂಕ್ತವಾದ ತಳಿ. ಸೊ ನಾವು ಒಂದು ಉತ್ತಮವಾದ ಜಾತಿಯ ತಳಿಯನ್ನ ಸೆಲೆಕ್ಟ್ ಮಾಡಿದ ನಂತರ ಅದಕ್ಕೆ ಉತ್ತಮವಾದಂತಹ ಆಹಾರವನ್ನು ನೀಡಬೇಕಾಗುತ್ತೆ. ಸೊ ನಾವು ಯಾವ್ದಾದ್ರು ರಿಟರ್ನ್ಸ್ ಬೇಕು ಅಂದ್ರೆ ಉತ್ತಮವಾದ ಆಹಾರ ನೀಡಿದಾಗ ಮಾತ್ರ ಅದು ದಷ್ಟಪುಷ್ಟವಾಗಿ ಬರಲಿಕ್ಕೆ ಸಹಾಯ ಆಗ್ತದೆ. ಇಂಟರ್ ಅದು ಇಳುವರಿಯನ್ನು ಕೂಡ ಚೆನ್ನಾಗಿ ಕೊಡ್ತದೆ. ಮತ್ತೆ ಈ ಸೆಲೆಕ್ಟ್ ಮಾಡ್ತಕ್ಕಂಥ ಅಂದ್ರೆ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ತಪೋಸ್ ಏನಾದ್ರೂ ಯೂಸ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 3-4 ಸೂಲು ಅಥವಾ 5 ಸೂಲಿನಲ್ಲಿ ಅತಿ ಹೆಚ್ಚು ಹಾಲನ್ನ ಕೊಡ್ತವೆ ಎಲ್ಲಾ ರಾಸುಗಳು. ಆದ್ರಿಂದ ನಾವು ಸೆಲೆಕ್ಟೆಡ್ ಮಾಡ್ಬೇಕಾದ್ರೆ 2-3 ಸೂಲಿನ ಜಾನುವಾರುಗಳನ್ನ ಸೆಲೆಕ್ಟ್ ಮಾಡ್ತಕ್ಕಂಥ. ಈಗ ಸಪೋಸ್ ಏನಾಗುತ್ತೆ ಅಂದ್ರೆ 1 ಸೂಲಿನಲ್ಲಿ ಜಾನುವಾರು ಸೆಲೆಕ್ಟ್ ಮಾಡಿದ್ರೆ ಅದರ ಇತಿಹಾಸ ನಮಗೆ ಗೊತ್ತಿರಲ್ಲ, ಅಂದ್ರೆ ಹಿಂದೆ ಎಷ್ಟು ಹಾಲು ಕೊಟ್ಟಿತ್ತು ಅಥವಾ ಏನಾರ ಸಮಸ್ಯೆ ಇತ್ತು, ಆ ಸಹ ಮಾಹಿತಿಗಳು ಇರುವುದಿಲ್ಲ. ಆದ್ರಿಂದ ಆದಷ್ಟು 2 ಸೂಲು ಆಗಿರ್ಬೋದು ಅಥವಾ 3 ಸೂಲು ಅಥವಾ 4 ಸೂಲಿನಲ್ಲಿ ರಾಸವನ್ನ ಆಯ್ಕೆ ಮಾಡಿದಂತ ಬಹಳ ಒಳ್ಳೇದು. ಜೊತೆಗೆ ಹಿಂದಿನ ಸೂಲಿನಲ್ಲಿ ಏನಾದ್ರು ಕಾಯಿಲೆಗಳು ಬಂದಿತ್ತ, ಯಾಕೆ ಅಂತ ಹೇಳಿದ್ರೆ ಕೆಲವು ಕಾಯಿಲೆಗಳು ಏನಿದೆ ಅಂತ ಹೇಳಿದ್ರೆ ಹಾಲಿನ ಮುಖಾಂತರ ಬರ್ತಕ್ಕಂಥ ಕಾಯಿಲೆಗಳು ಕೆಲವು ಇದಾವೆ, ಅಥವಾ ನಾವು ಕ್ರಾಸ್ ಮಾಡಿಸ್ಬೇಕಾಗ್ತಕ್ಕಂಥ ಕೆಲವು ಬ್ರುಸಿಲ ಅಂತ ಕೆಲವು ಸೋಂಕುಗಳಿದಾವೆ. ಈ ಸೋಂಕುಗಳಿದ್ರೆ ಅದು ಗರ್ಭಪಾತ ಆಗ್ತಕ್ಕಂಥ ಸಂಭವ ಕೂಡ ಜಾಸ್ತಿ ಇರ್ತದೆ. ಕೆಲವು ಬತ್ತಿದ ಹಸುಗಳು ಕಮ್ಮಿ ರೇಟಿಗೆ ಸಿಕ್ಕರು ಕೂಡ ಅವನ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುವುದಿಲ್ಲ. ಕೆಲವು ಟೈಮ್ ಏನಾಗುತ್ತೆ, ಕೆಲವು ಹಸುಗಳು ಗಬ್ಬನ ಇರೋದಿಲ್ಲ, ಅದು ಬಟ್ ಗಬ್ಬ ಆಗಿದೆ ಅಂತ ಹೇಳ್ಬಿಟ್ಟು ಮಧ್ಯವರ್ತಿಗಳು ಮಾಡ್ತಕ್ಕಂಥ ಚಾನ್ಸಸ್ ಕೂಡ ಬಹಳ ಇರುತ್ತೆ. ಮತ್ತೆ ಕರುಗಳ ಜನನ ಅಂತರ ಕೂಡ ಬಹಳ ಇಂಪಾರ್ಟೆಂಟ್. ಕೆಲವು ರಾಸುಗಳು ಏನಾಗುತ್ತೆ, 2-3 ಕರುಗಳು ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನಾವು ವೈಜ್ಞಾನಿಕವಾಗಿ ಮತ್ತು ಲಾಭದಾಯಕ ಒಂದು ಹೈನುಗಾರಿಕೆಯನ್ನ ಮಾಡಬೇಕು ಅಂದ್ರೆ ಪ್ರತಿ ವರ್ಷ ನಾವು ಒಂದು ಕರುವನ್ನ ಪಡಿಲೇಬೇಕು. ಆಗ ಮಾತ್ರ ನೀವು ಲಾಭದಾಯಕವಾಗಿ ಯಶಸ್ವಿಯಾಗಿ ಹೈನುಗಾರಿಕೆ ಉದ್ಯಮವನ್ನು ನೀವು ನಡೆಸಬಹುದಾಗುತ್ತೆ. ಮತ್ತು ರಾಸು ಖರೀದಿ ಮಾಡುವಾಗ ಕೂಡ ರಾಸುವಿನ ಹಾಲಿನ ಇಳುವರಿ ತಿಳಿಯುವುದು ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಇವತ್ತು ರಾಸು ಖರೀದಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಾತ್ರಿ ಅವ್ರ ಹಾಲನ್ನೇ ಕರೆಯೋದಿಲ್ಲ, ನೆಕ್ಸ್ಟ್ ಡೇ ನೀವು ಹೋಗ್ತಾ ಇದ್ದೀರಿ ಅಂದ್ರೆ. ಸೊ ಹಾಗೆ ನ್ಯಾಚುರಲಿ ಏನಾಗುತ್ತೆ, ಹಾಲಿನ ಇಳುವರಿ ಆಗ ನೀವು ಮುಂದೆ ನಿಂತಾಗ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಆದ್ರಿಂದ ರೈತರು ಏನ್ ಮಾಡ್ಬೇಕು, ಮಿನಿಮಮ್ 3 ಟೈಮ್ ಹಸುವಿನ ಹಾಲನ್ನ ಕರೆದು ಬಿಟ್ಟು ಅದರ ಆವರೇಜ್ ತಗೊಂಡ್ಬಿಟ್ಟು ಅದರ ಮೇಲೆ ನೀವು ಒಂದು 500 ರಾಸನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಕೇವಲ 1 ಟೈಮ್ ಅಥವಾ 2 ಟೈಮ್ ಹಾಲನ್ನ ಕರೆದು ಅದರ ಮೇಲೆ ನೀವು ನಿರ್ಧಾರ ಮಾಡ್ತಕ್ಕಂಥದ್ದು ಕೂಡ ತಪ್ಪಾಗ್ತದೆ. ಮತ್ತೆ ಇದರ ಜೊತೆಗೆ ರಾಶಿಗೆ ಯಾವ ರೀತಿ ಆದಂತ ಕ್ರಾಸ್ ಮಾಡಿಸಿದ್ದಾರೆ ಅಂತ ಇತ್ತೀಚಿನ ಕೃತಕ ಗರ್ಭಧಾರಣೆ ಕಾಮನ್ ಆಗಿರೋದ್ರಿಂದ ಸೊ ಅದರ ಇತಿಹಾಸವನ್ನ ಅಂತಂದ್ರೆ ಯಾವ ರೀತಿಯ ನಳಿಕೆಯಿಂದ ಜಸ್ಟಿ ಕ್ರಾಸ್ ಮಾಡಿಸಿದ್ರು ಅಥವಾ ಎಚ್ ಎಫ್ ಕ್ರಾಸ್ ಮಾಡಿಸಿದ್ರು ಇದ್ರ ಮಾಹಿತಿಯನ್ನು ಕೂಡ ಸಾಧ್ಯವಾದ್ರೆ ತಿಳಿಸ್ಕೊಂಡು ಕೂಡ ಬಹಳ ಇಂಪಾರ್ಟೆಂಟ್. ಮತ್ತೆ ಐನೂರು ರಾಶಿಗಳು ಮೂರು ಅಥವಾ ನಾಲ್ಕನೇ ಸೂರಿನಲ್ಲಿ ಅತಿ ಹೆಚ್ಚು ಹಾಲನ್ನು ಕೊಡೋದ್ರಿಂದ ಆ ಒಂದು ಸೆಲೆಕ್ಷನ್ ಆ ಟೈಮ್ ಅಲ್ಲಿ ಮಾಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಗಮನದಲ್ಲಿ ಇಟ್ಕೋಬೇಕು, ಎರಡರಿಂದ ನಾಲ್ಕು ಶಾಶ್ವತ ಹಲ್ಲುಗಳಿಲ್ಲ ಹಸುವನ್ನು ಕೊಳ್ಳುವುದು ಬಹಳ ಉತ್ತಮ. ತುಂಬು ಗರ್ಭದ ಹಸು ಅಥವಾ ಕರು ಹಾಕಿದ ಹತ್ತು ದಿನಗಳಿಲ್ಲ ಹಸುವನ್ನು ಖರೀದಿಸುವುದು ಕೂಡ ಅದೇ ಉತ್ತಮವಾದಂತಹ ಒಂದು ಮಾರ್ಗ ಆಗಿದೆ. ಜೊತೆ ಜೊತೆಗೆ ಈ ಸ್ವಭಾವ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐನೂರು ಹಸುಗಳು ಯಾವಾಗಲೂ ಶಾಂತ ಸ್ವಭಾವವನ್ನು ಹೊಂದಿರಬೇಕು, ಮತ್ತು ಮೃದುವಾದ ಕೂದಲುಳ್ಳ ಸಡಿಲವಾದ ಮತ್ತು ಕಾಂತಿಯುಕ್ತ ಚರ್ಮವನ್ನು ಹೊಂದಿರಬೇಕು. ಇವರಿಂದ ಏನ ಇಂಡಿಕೇಶನ್ ಮಾಡುತ್ತೆ ಅಂದ್ರೆ ಆರೋಗ್ಯ, ಆ ಒಂದು ಜಾನುವಾರನ ಆರೋಗ್ಯ ಬಹಳ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಸೊ ಐನೂರು ರಾಶಿಗಳಲ್ಲಿ ಶಕ್ತಿಯುತವಾದ ದವಡೆ ಒಸಡು ಮತ್ತು ಹಲ್ಲುಗಳು ಹೊಂದಿರಬೇಕು. ಯಾಕೆಂತ ಹೇಳಿದ್ರೆ ಸೊ ಉತ್ತಮವಾದ ಆಹಾರವನ್ನು ತಿಂದಾಗ ಮಾತ್ರ ಅದು ಹಾಲಾಗಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ. ಸೊ ಕೆಲವು ಟೈಮ್ ಏನಾಗುತ್ತೆ ಹಲ್ಲುಗಳೆಲ್ಲ ಸೌದೋಗ್ಬಿಟ್ಟಿರುತ್ತೆ, ಸೊ ಅಥವಾ ಏನಾದರೂ ಸಮಸ್ಯೆ ಇರ್ತದೆ. ಸೊ ಈ ಎಲ್ಲ ಮಾಹಿತಿಗಳನ್ನ ಒಂದು ಸೂಕ್ತವಾದ ಪರಿಶೀಲನೆಯಿಂದ ನೀವನ್ನೆಲ್ಲ ತಿಳ್ಕೋಬೇಕಾಗುತ್ತೆ. ಮತ್ತೆ ಕಾಂತಿಯುಕ್ತ ಆದಂತಹ ಕಣ್ಣುಗಳಿರಬೇಕು, ವಿಶಾಲವಾದ ಮೂಗಿನ ಒಳ್ಳೆ, ಇವೆಲ್ಲವೂ ಕೂಡ ಐನೂರು ರಾಶಿಗಳನ್ನ ಒಂದು ಆರೋಗ್ಯವನ್ನ ಸೂಚಿಸುತ್ತೆ. ನಾವು ವೈಜ್ಞಾನಿಕವಾಗಿ ಹೇಳಿದ್ರೆ ಕತ್ತು ಸಣ್ಣವಾಗಿದ್ದರೂ ನೀಳವಾಗಿರಬೇಕು, ಬೆನ್ನು ಮಟ್ಟವಾಗಿರಬೇಕು ಅಂತ ಹೇಳ್ತೀವಿ, ಹೊಟ್ಟೆ ಮತ್ತು ಎದೆ ದೊಡ್ಡದಾಗಿರಬೇಕು. ಸೊ ರಾಸುವಿನ ಶರೀರವು ಕೊಬ್ಬಿನಿಂದ ತುಂಬಿರಬಾರ್ದು, ಜಾಸ್ತಿ ದಪ್ಪನೇ ಇರಬಾರ್ದು, ತೀರಾ ಬಡುಕಲಾಗಿರ್ ಕೂಡ ಇರಬಾರ್ದು. ಕಾಲುಗಳು ಗಿಡ್ಡವಾಗಿದ್ದು ನೇರವಾದ ಹಿಂಗಾಲು ಮತ್ತು ಸದೃಢವಾದ ಮುಂಗಾಲು ಮತ್ತು ಗಟ್ಟಿಯಾದ ಗೊರಸುಗಳು ಇರಬೇಕು ಅಂತ ಹೇಳ್ತೀವಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಅತಿ ದಪ್ಪನೇ ಇರಬಾರ್ದು ಅಥವಾ ಅತಿ ತೀರಾ ಸಣ್ಣ ಗಾತ್ರದ ಹಸುಗಳು ಹೈನುಗಾರಿಕೆಗೆ ಯೋಗ್ಯವಾಗಿರುವುದಿಲ್ಲ. ನಾವೇನಾದ್ರೂ ಹಸುವನ್ನು ಕೊಡ್ಬೇಕಾದ್ರೆ ಯೂಸ್ಲಿ ಮಧ್ಯಮ ಗಾತ್ರದ ಹಸುವನ್ನ ಕೊಡ್ತಕ್ಕಂಥ ಬಹಳ ಒಳ್ಳೇದು. ಮತ್ತೆ ಸರಾಗವಾಗಿ ಓಡಾಡಬೇಕು. ಕೆಲವು ಟೈಮ್ ಏನಾಗುತ್ತೆ ಕೆಚ್ಚಲೇ ಕೂಡ ಸಿಕ್ಕಾಬಡೆ ದಪ್ಪ ಇರ್ತದೆ. ಸೊ ಅದನ್ನ ಕೆಲವು ಟೈಮ್ ಏನ ಇಂಡಿಗ್ ನಾರ್ಮಲ್ ಗಿಂತ ಅತಿ ಹೆಚ್ಚು ದಪ್ಪವಾಗಿತ್ತು ಕೆಚ್ಚಲು ಇತ್ತು ಅಂದ್ರೆ ಕೆಲವು ಟೈಮ್ ಅದು ಹಿಂದಿನ ಸೂರಿನಲ್ಲಿ ಅದಕ್ಕೆ ಕೆಚ್ಚಲು ಭಾವ ಬಂದಿರತಕ್ಕಂಥ ಸಾಧ್ಯತೆ ಇರ್ತದೆ. ಅದರಿಂದ ಆ ಕೆಚ್ಚಲನ್ನ ಪರಿಶೀಲನೆ ಮಾಡಿ ನಂತರ ಅದನ್ನ ಖರೀದಿ ಮಾಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಮತ್ತೆ ಅದು ಜಾನುವಾರು ನಡೀತಾ ಇರಬೇಕಾದ್ರೆ ಅದರ ಒಂದು ನಡಿಗೆಯನ್ನು ಕೂಡ ನಾವು ವೈಜ್ಞಾನಿಕವಾಗಿ ಪರಾಮರ್ಶಿಸಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಕೆಚ್ಚಲಿನ ಗಾತ್ರ ಮತ್ತು ಅದರ ನಡಿಗೆಯು ಕೂಡ ಸಂಬಂಧಪಟ್ಟಿರ್ತದೆ. ಸೊ ಈ ಎಲ್ಲ ಅಂಶಗಳನ್ನ ಕೂಡ ನಾವು ಗಮನಿಸಬೇಕು. ಜೊತೆ ಜೊತೆಗೆ ಹಸುವಿನ ಹಿಂಬದಿಯಿಂದ ನೋಡಿದಾಗ ನಮಗೆ ಪೂರ್ತಿ ಕೆಚ್ಚಲು ಕಾಣಬೇಕು. ಕೆಚ್ಚಲ ಮೇಲೆ ಮತ್ತು ಕೆಚ್ಚಲ ಮುಂದಿನ ರಕ್ತನಾಳಗಳು ಅಥವಾ ಹಾಲಿನ ನರ ಅಂತ ಮಿಲ್ಕ್ ವೇನ್ ಅಂತ ಏನ್ ಕರಿತೀವಿ ನಾವು, ಅದು ಕಣ್ಣಿಗೆ ಎದ್ದು ಕಾಣುವಂತೆ ದೊಡ್ಡದಾಗಿರಬೇಕು. ಕೆಚ್ಚಲ ಮೆಲೆ ತೊಟ್ಟುಗಳು ಸಮಾನವಾಗಿರಬೇಕು ಹಾಗೂ ಎಲ್ಲಾ ನಾಲ್ಕು ತೊಟ್ಟುಗಳಲ್ಲಿಯೂ ಹಾಲು ಬರುತ್ತಿದೆಯೇ ಎಂದು ಪರೀಕ್ಷಿಸಬೇಕು. ಇದಕ್ಕೆ ಬಹಳ ಇಂಪಾರ್ಟೆಂಟ್. ಏನಕ್ಕೆ ಆಗುತ್ತೆ ಹೇಳಿದ್ರೆ ಇಂದಿನ ಸೂರುಗಳಲ್ಲಿ ಕೆಲವು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕೆಚ್ಚಲು ಬಾವು ಬಂದಿರುತ್ತೆ. ಆ ಕೆಚ್ಚಲು ಬಾವು ಬಂದಿದ್ರು ಕೂಡ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಕೆಚ್ಚಲು ಬಾವನ್ನ ಮರೆ ಮಾಚಿಬಿಟ್ಟು ಕೂಡ ಅದನ್ನ ಸೇಲ್ ಮಾಡ್ತಕ್ಕಂಥ ಮಾರ್ತಕ್ಕಂತ ಇರ್ತದೆ. ಆದ್ರಿಂದ ನೀವು ಕೆಚ್ಚಲನ್ನ ಸೂಕ್ತವಾಗಿ ಪರಿಶೀಲಿಸಿ ಆ ಕೆಚ್ಚಲ ಏನಾದ್ರೂ ಬಹಳ ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ರಸಗಳು ಆಯ್ಕೆ ಮಾಡುವಾಗ ಹೈನುಗಾರಿಕೆಯ ಅಂಕಿಅಂಶಗಳ ಪಾತ್ರವು ಕೂಡ ಬಹಳ ಮುಖ್ಯವಾಗುತ್ತೆ. ಅಂತ ಹೇಳಿದ್ರೆ ಯಾವಾಗ ಫಲಕ್ಕೆ ಬಂತು ಅಂದ್ರೆ ಫಸ್ಟ್ ಟೈಮ್ ಅದು ಈ ಬೆದಿಗೆ ಬಂದಿದ್ದೆ ಯಾವಾಗ, ಫಲ ಕಟ್ಟಿದ್ದೆ ಯಾವಾಗ, ಫಲ ಕಟ್ಟಲಿಕ್ಕೆ ಎಷ್ಟು ದಿನಗಳು ಟೈಮ್ ತಗೊಳ್ತು, ಸೊ ಕರು ಹಾಕಿದ ದಿನಾಂಕ, ಸೊ ಅದರ ಕರು ಹಾಕಿದ ನಂತರ ಹಾಲಿನ ಉತ್ಪಾದನೆ ಯಾವಾಗ, ಮತ್ತು ಆ ದಿನಗಳಲ್ಲಿ ಅತಿ ಹೆಚ್ಚು ಹಾಲನ್ನ ಯಾವ ದಿನ ಉತ್ಪಾದನೆ ಮಾಡ್ತು, ಸೊ ಮತ್ತು ಅದರ ವಯಸ್ಸು, ಇವೆಲ್ಲಾ ಅಂಶಗಳನ್ನ ಗಮನ ಇಟ್ಟು ಮತ್ತೆ ಇದನ್ನ ಸೂಕ್ತವಾದ ಮಾರ್ಗದರ್ಶನ ಪಶುವೈದ್ಯರ ಮಾರ್ಗದರ್ಶನ ಆಗಿರ್ಬೋದು ಅಥವಾ ಸೊ ಆ ಹೈನುಗಾರಿಕೆಯಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಕೊಂಡಿದ್ದಾರೆ ಅವರಿಗೆ ಒಂದು ಸ್ವಲ್ಪ ಅನುಭವ ಇದೆ ಅಂತವ್ರನ್ನ ಕರೆದುಕೊಂಡು ಬಿಟ್ಟು ನೀವು ಪ್ರಥಮವಾಗಿ ಏನಾದ್ರು ಹೈನುಗಾರ ರಾಶಿಗಳ ಸೆಲೆಕ್ಷನ್ ಹೋಗ್ತಾ ಇದ್ದೀರಿ ಅಂದ್ರೆ ಇವರ ಪಶುವೈದ್ಯರಾಗಿರ್ಬೋದು ಅಥವಾ ಹೈನು ರಾಶಿಗಳಲ್ಲಿ ಒಂದು ಅನುಭವವನ್ನು ಪಡೆದಿರ್ತಕ್ಕಂಥವ್ರನ್ನ ಕರೆದುಕೊಂಡು ಹೋಗ್ಬಿಟ್ಟು ಒಂದು ಉತ್ತಮ ತಳಿಯಾದ ರಾಶಿಗಳನ್ನು ಕೂಡ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನಾವು ಲಸಿಕೆ ಕ್ರಮಗಳಿಗೆ ಬಂದ್ರೆ ಈಗ ಕೆಲವೊಂದು ರೈತರು ತಮ್ಮ ಮನೆಯಲ್ಲಿ ಮಾಡಿರ್ತಾರೆ, ಕೆಲವೊಬ್ರು ಮಾಡಿರೋದಿಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗ ತಳಿಗಳು ಅಂದಾಗ ನಮಗೆ ಅದರ ಆರೋಗ್ಯ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಯ್ಕೆ ಮಾಡಕ್ ಹೋದಾಗ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ರೈತರಿಂದ ಪಡ್ಕೋಬೇಕಾಗುತ್ತೆ. ಜಾನುವಾರಿಗೆ ಯಾವ ರೀತಿಯ ಲಸಿಕೆ ಆಗಿದೆ, ಸಪೋಸ್ ಆ ಲಸಿಕೆ ಆಗಿಲ್ಲ ಅಂದ್ರೆ ತಕ್ಷಣ ನೀವು ಖರೀದಿ ನಂತರ ಸೂಕ್ತವಾದ ಪಶುವೈದ್ಯರ ಮಾರ್ಗದರ್ಶನದಿಂದ ಲಸಿಕೆಗಳನ್ನ ಹಾಕಿಸ್ಕೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯವಾಗಿ ಈ ಐನೂರು ರಾಶಿಗಳಲ್ಲಿ 4-5 ಕಾಯಿಲೆಗಳು ಬಹಳ ಮಾರಣಾಂತಿಕವಾದ ಕಾಯಿಲೆಗಳು, ಮತ್ತೆ ಇದರಿಂದ ನಮ್ಮ ಒಂದು ಆರ್ಥಿಕತೆಯು ಕೂಡ ಬಿಗಡಾಯಿಸತಕ್ಕಂತ ಸಂದರ್ಭ ಇರ್ತದೆ. ಅದರಿಂದ ಮುಖ್ಯವಾಗಿ ಕಾಲು ಬಾಯಿ ಜ್ವರಕ್ಕೆ ಸೂಕ್ತವಾದ ಲಸಿಕೆಯನ್ನ ನೀವು ನೀಡಬೇಕಾಗುತ್ತೆ. ಇದು ಉಚಿತವಾಗಿ ಪಶುವೈದ್ಯ ಇಲಾಖೆಯವರು ನೀಡ್ತಾರೆ. ಸೊ ಅದರ ಅವರ ಮಾರ್ಗದರ್ಶನದಂತೆ ನೀವು ಲಸಿಕೆಯನ್ನ ನೀಡಬೇಕು. ಜೊತೆಗೆ ಈ ಕೆಲವೊಂದು ರೋಗಗಳಿದೆ, ಚಪ್ಪೆ ರೋಗ ಅಂತ ಕರಿತೀವಿ ಅಥವಾ ಬ್ಲಾಕ್ ವಾಟರ್ ಅಂತ ಏನ್ಬಿಟ್ಟು ನಾವು ಕೆಲವು ಕರಿತೀವಿ, ಸೂಕ್ತವಾದ ಲಸಿಕೆಯನ್ನ ಕೂಡ ನೀಡ ಹೆಚ್ಚಿಸಬೇಕಾಗ್ತದೆ. ಬ್ರುಸೆಲ್ ಅಂತಕ್ಕಂಥ ಕಾಯಿಲೆಗಳು ಕೂಡ ಇದನ್ನ ಗರ್ಭಪಾತಕ್ಕೆ ಕಾರಣ ಆಗ್ತದೆ. ಸಾಧ್ಯವಾದ್ರೆ ಆ ಹಿಂದಿನ ಏನಾದರೂ ಅದರ ಇತಿಹಾಸ, ಈ ಬ್ರುಸೆಲ್ ಬಂದಿರತಕ್ಕಂಥ ಇತಿಹಾಸ ಏನಾದ್ರು ಇದೆಯೋ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಪಡಿಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಇದು ಈ ಬ್ರುಸೆಲ್ ಅಂತಕ್ಕಂಥ ಕಾಯಿಲೆ ಏನಾಗುತ್ತೆ ಅಂತ ಹೇಳಿದ್ರೆ ತಾಯಿಯಿಂದ ನೆಕ್ಸ್ಟ್ ಮರಿಗಳಿಗೂ ಕೂಡ ಟ್ರಾನ್ಸ್ಮಿಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ಇದೊಂದು ಜುನಾಟಿಕ್ ಕಾಯಿಲೆ ಅಂತ ಏನ್ ಕರಿತೀವಿ ಅಂತ ಹೇಳಿದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೂ ಕೂಡ ಈ ಕಾಯಿಲೆ ಹರಡುತ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದ್ರ ಬಗ್ಗೆ ಕೂಡ ನೀವು ಅತ್ಯಂತ ಮಾಹಿತಿಯನ್ನ ಪಡ್ಕೊಂಡ್ಬಿಟ್ಟು ಲಸಿಕೆ ಆಗ್ಲಿಲ್ಲ ಅಂದ್ರೆ ಆ ಲಸಿಕೆಯನ್ನು ಮಾಡ್ತೀವಿ. ಓವರ್ ಆಲ್ ನಾವು ಹೈನುರಾಸು ಬೆಳವಣಿಗೆಯಲ್ಲಿ ಈ ಜಂತು ಹುಳುಗಳ ಬಾಧೆಯು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ರಾಸಲ್ಲಿ ಜಂತು ಹುಳುಗಳು ಇತ್ತು ಅಂತ ಹೇಳಿದ್ರೆ ನ್ಯಾಚುರಲ್ ಏನಾಗುತ್ತೆ ಅಂತ ಹೇಳಿದ್ರೆ ಆ ತಿಂದಿರ್ತಕ್ಕಂಥ ಆಹಾರವು ಕೂಡ ಸೂಕ್ತವಾದ ಬೆಳವಣಿಗೆಗೆ ಪ್ರಯೋಜನ ಆಗುವುದಿಲ್ಲ. ಆದ್ರಿಂದ ನಾವು ವೈಜ್ಞಾನಿಕವಾಗಿ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ರೀತಿ ಜಂತುನಾಶಕಗಳನ್ನ ಕೊಡಬೇಕು. ಸೊ ಈ ಜಂತುನಾಶಕ ಕೊಡೋದ್ರಿಂದ ಹಲವಾರು ರೋಗಗಳನ್ನ ನಾವು ತಡೆಗಟ್ಟಬಹುದು. ಇದು ಜಾನುವಾರುಗಳಲ್ಲಿ ಬೆಬಿಸಿ ಅಂತ ಕಾಯಿಲೆ ಬರುತ್ತೆ, ಟಿಪನೋಸೋಮೆ ಅಂತ ಕಾಯಿಲೆ ಬರುತ್ತೆ, ತೈಲೇರಿಯ ಅಂತ ಕಾಯಿಲೆ ಬರುತ್ತೆ, ಈ ಏನೇನು ನಾವು ಟಿಕ್ಸ್ ಅಂತ ಏನ್ ಕರಿತೀವಿ ಅಥವಾ ಏನುಗಳು ಪರಾವಲಂಬಿ ಜೀವಿಗಳಿಂದ ಕೂಡ ಕೆಲವು ಕಾಯಿಲೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದರ ವಿರುದ್ಧವಾಗಿ ಕೂಡ ಹಲವಾರು ಔಷಧಿಗಳು ಸಿಗ್ತವೆ ಮತ್ತು ಗುಳಿಗೆಗಳು ಸಿಗ್ತವೆ. ಪರಾವಲಂಬಿಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೂಡ ಕಾಲಕಾಲಕ್ಕೆ ನೀಡಿಸಿದ್ದೇ ಆಗಿದ್ದರೆ ಕೇವಲ ಶುಚಿತ್ವ, ಆರೋಗ್ಯ ಮತ್ತು ಆಹಾರ ಈ ಮೂರು ಅಂಶಗಳನ್ನು ವೈಜ್ಞಾನಿಕ ಪಾಲನೆ ಮಾಡಿದ್ರೆ ಸೂಕ್ತವಾದ ಲಾಭವನ್ನು ಈ ಹೈನುಗಾರಿಕೆಯಲ್ಲಿ ಕೂಡ ಪಡೆಯಬಹುದು ಅಂತ ಈ ಮೂಲಕ ಹೇಳಿ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ನಮ್ಮ ರೈತ ಬಾಂಧವರು ಅಂದ್ರೆ ಈ ಒಂದು ಹೈನು ರಾಸುಗಳ ಒಂದು ಆಯ್ಕೆಯಲ್ಲಿ ಅಥವಾ ಅವರು ಖರೀದಿ ಮಾಡಬೇಕಂದ್ರೆ ಯಾವ ರೀತಿಯಿಂದ ಮೋಸ ಹೋಗದೆ ಇರುವ ಹಾಗೆ ಅದನ್ನ ಪರಿಶೀಲಿಸಿ ಹೈನು ರಾಸುಗಳನ್ನ ಖರೀದಿ ಮಾಡಬೇಕು, ಮತ್ತೆ ನಂತರದ ಒಂದು ದಿನಗಳಲ್ಲಿ ಅವ್ರಿಗೇನಾದ್ರೂ ಸಮಸ್ಯೆ ಏನಾದ್ರೂ ಕಂಡು ಬಂದ್ರೆ ತಮ್ಮಿಂದ ಒಂದು ಸಲಹೆ ಮಾರ್ಗದರ್ಶನ ಬೇಕಂದ್ರೆ ಸರ್ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. ನನ್ನ ದೂರವಾಣಿ ಸಂಖ್ಯೆ 9444224595. ಸೊ ನಾನು ಸಹಾಯಕ ಪ್ರಾಧ್ಯಾಪಕ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಇದ್ದೇನೆ. ಏನಾದರೂ ತಮಗೆ ಮಾಹಿತಿ ಬೇಕಾದರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು, ಧನ್ಯವಾದ. ಇದುವರೆಗೂ ಹೈನು ರಾಸುಗಳ ಆಯ್ಕೆ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸತೀಶ್ ಜಿಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಗೋವಿಂದ ರಾಜು ನಾಯಕ್ ಅವರಿದ್ದಾರೆ. ಶಾಂತಿ ಸಾಗರ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಇಲ್ಲಿ ಶಾಂತಿ ಸಾಗರ ಮೀನು ಮರಿ ಪಾಲನಾ ಕೇಂದ್ರ ಅಂತ ಹೇಳ್ಬಿಟ್ಟು ಇದರ ಒಂದು ಮಾಲೀಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಮೊದಲು ರಾಜ್ಯ ಸರ್ಕಾರದ ಮೀನುಗಾರಿಕೆ ಇಲಾಖೆಯ ಒಂದು ವಶದಲ್ಲಿತ್ತು. ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಏನ್ ಹೇಳ್ತೀವಿ ನಾವು. ಖಾಸಗಿ ಸಹಭಾಗಿತ್ವದಲ್ಲಿ ಏನಂತ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಸುಮಾರು ಎಲ್ಲಾ ಸಂಸ್ಥೆಗಳಲ್ಲಿ ಈ ತರದ ಒಂದು ಮಾತು ನಾವು ಕೇಳ್ತಾ ಇದ್ದೀವಿ, ಈ ತರದ ಒಂದು ವಾಕ್ಯಗಳನ್ನ ನಾವು ಕೇಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವರು ಈ ಒಂದು ಮೀನು ಮರಿ ಪಾಲನಾ ಕೇಂದ್ರವನ್ನ ಆರಂಭ ಮಾಡಿದ್ದಾರೆ ಮೀನುಗಾರಿಕೆ ಇಲಾಖೆಯ ಒಂದು ಸಹಯೋಗದೊಂದಿಗೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಮೀನುಗಾರಿಕೆ ಒಂದು ಈ ಪಾಲನಾ ಕೇಂದ್ರದಲ್ಲಿ ಯಾವ ರೀತಿಯಿಂದ ಇವರು ನಿರ್ವಹಣೆ ಮಾಡಿಕೊಂಡು ತಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ ಅಂತ ಅನ್ನೋದನ್ನ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೊಡುತ್ತಾ. ನಮಸ್ಕಾರ ಗೋವಿಂದ ರಾಜ ನಾಯಕ್ ಅವರೇ. ನಮಸ್ಕಾರ ಸರ್. ಹೇಳಿ, ಈ ಒಂದು ಮೀನು ಮರಿ ಪಾಲನಾ ಕೇಂದ್ರನೇ ಅಂತ ಯಾಕೆ ಮಾಡ್ಬೇಕು, ಮತ್ತೆ ಅದು ಇಲ್ಲೇನೆ ಯಾಕೆ ಮಾಡ್ಬೇಕಂತ ನಿಮ್ಗೆ ಅನಿಸ್ತು, ಇದು ಹೇಗೆ ಅಂತ ಸ್ವಲ್ಪ ಸಂಕ್ಷಿಪ್ತ ಪರಿಚಯದೊಂದಿಗೆ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇದು ಶಾಂತಿ ಸಾಗರ ಮೀನು ಮರಿ ಪಾಲನಾ ಕೇಂದ್ರ, ಕಾಮನ್ ಆಗಿ ನಾವು ಸೂಳೆಕೆರೆ ಅಂತ ಹೇಳ್ತೀವಿ. ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿ ಈ ಒಂದು ಸೂಳೆಕೆರೆ ನೀರಿಂದ ಏನಿದೆ ಅದು ಬಹಳ ಒಂದು ಫಲವತ್ತಾದ ನೀರು ಅಂತ ಎಲ್ಲರಿಗೂ ಒಂದು ಎಲ್ಲ ರೈತರಿಗೂ ಗೊತ್ತು. ಆ ದೃಷ್ಟಿಯಲ್ಲಿ ತುಂಬಾ ಹಿಂದೆ ಸುಮಾರು ಒಂದು 40-50 ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿ ಒಂದು ಮೀನುಗಾರಿಕೆ ಫಾರಂ ಅನ್ನ ಮೀನು ಪಾಲನಾ ಕೇಂದ್ರವನ್ನು ಒಂದು ಸ್ಥಾಪನೆ ಮಾಡಿತ್ತು. ಅದನಂತರ ತುಂಬಾ ಚೆನ್ನಾಗೂ ಕೂಡ ಇಲ್ಲಿಂದ ಮರಿಗಳನ್ನು ಸಾಕಿದ್ದಾರೆ. ತದನಂತರ ಕೆಲವು ಕಾರಣಗಳಿಂದ ಇಲ್ಲಿ ಆಕ್ಟಿವಿಟಿ ಸ್ವಲ್ಪ ಕಡಿಮೆ ಆಯಿತು. 2022 ಸರ್ಕಾರ ಒಂದು ಯೋಜನೆ ಹಾಕಿತ್ತು, ಅದು PPP ಮಾಡೆಲ್ ಅಲ್ಲಿ ಯಾರಾದರೂ ಬಂದು ಇಷ್ಟ ಇದ್ದರು ತೆಗೆದುಕೊಂಡ್ರೆ ಈ ಒಂದು ಪಾಲನಾ ಕೇಂದ್ರವನ್ನು ಅವರಿಗೆ ಕೊಡಬೇಕು ಅಂತೇಳಿ, ಹಾಗೆ ನಾವು ಕೂಡ ಅದನ್ನು ಅಪ್ಲೈ ಮಾಡಿದ್ವಿ. ನಾನು ಬೇಸಿಕಲಿ ಫಿಶರೀಸ್ ಗ್ರಾಜ್ಯುಯೇಟ್ ಆದ್ರಿಂದ ನನಗೆ ಸ್ವಲ್ಪ ಈ ಒಂದು ಅವಕಾಶ ಕೊಟ್ಟಿದ್ದು ತುಂಬಾ ಒಳ್ಳೇದಾಯ್ತು. ಸೊ ಈ ಶಾಂತಿ ಸಾಗರ ಮೀನುಮರಿ ಪಾಲನಾ ಕೇಂದ್ರ ನಿಜವಾಗ್ಲೂ ಇದು ಇಲ್ಲಿ ನೀರಿನ ಒಂದು ಸೌಲಭ್ಯ ಅತಿ ಚೆನ್ನಾಗಿ ಇದೆ. ಆದ್ರೆ ಒಂದೇ ನಮಗೆ ತೊಂದರೆ ಆಗ್ತಿತ್ತು ಈ ಕೇಂದ್ರದಲ್ಲಿ ಅಂದ್ರೆ ಯಾವ ಕೊಳದಲ್ಲೂ ಕೂಡ ಸರಿಯಾಗಿ ನೀರಿನ ನಿಲ್ಲುವಿಕೆ ಯಾವ ಕೊಳದಲ್ಲೂ ಇರಲಿಲ್ಲ. ಅದು ನಮಗೆ ಬಹಳಷ್ಟು ತೊಂದರೆ ಆಯಿತು. ಈಗ 3 ವರ್ಷದಿಂದ ಎಲ್ಲಾ ಕೊಳಗಳಿಗೂ ನಾವು ನಮಗೆ ಯಾವ್ಯಾವ ಒಂದು ಮಾಹಿತಿ ಇದೆ ಆ ಮಾಹಿತಿ ಮತ್ತೆ ನಮ್ಮ ಸ್ನೇಹಿತರೆಲ್ಲ ಮಾಹಿತಿ ಒಂದು ಒಡನಾಟದಲ್ಲಿ ಅದನ್ನು ಕೇಳಿಕೊಂಡು ಸಾಕಷ್ಟು ನಾವು ಈಗ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಈಗ ನಾವು ಈಗ ಮೂರನೇ ವರ್ಷದಲ್ಲಿ ಕಾಲಿಟ್ಟಿದ್ದೀವಿ. ಮೊದಲನೇ ವರ್ಷ ತೆಗೆದುಕೊಂಡ ವರ್ಷದಲ್ಲಿ ನಾವು 600,000 ಮರಿಗಳನ್ನು ನಾವು ಬಿತ್ತನೆ ಮಾಡಿ ರೈತರಿಗೆ ಕೊಟ್ವಿ. ಎರಡನೇ ವರ್ಷದಲ್ಲಿ ಅಂದ್ರೆ ಹೋದ ವರ್ಷ ನಾವು ಸಾಧಾರಣ 22,00,000 ಮರಿಗಳನ್ನ ಬಿತ್ತನೆ ಮರಿಗಳನ್ನ ಸೇಲ್ ಮಾಡಿದ್ವಿ. ಈ ವರ್ಷ ನಮ್ಮ ಒಂದು ಗುರಿ 50,00,000 ಮರಿಗಳನ್ನ ಬಿತ್ತನೆ ಮಾಡುವ ಮರಿಗಳನ್ನ ಪಾಲನೆ ಮಾಡಬೇಕು ಮತ್ತೆ ಎಲ್ಲ ರೈತರಿಗೂ ಜೊತೆಗೆ ಸರ್ಕಾರನೂ ಕೂಡ ನಮ್ಮಲ್ಲಿ ಬೈಬ್ಯಾಕ್ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಸರ್ಕಾರ ಎಲ್ಲಿ ಆದೇಶ ಕೊಡ್ತದೆ ಆ ಒಂದು ಕೆರೆಗಳಿಗೆ ಆ ಒಂದು ಟ್ಯಾಂಕ್ ಗಳಿಗೆ ನಾವು ಮೀನು ಮರಿಗಳನ್ನ ದಾಸ್ತಾನು ಮಾಡ್ತೀವಿ. ಗೋವಿಂದರಾಜು ನಾಯಕ್ ಅವರೇ, ತಳಿಗಳಿಗೆ ಬಂದ್ರೆ ಯಾವ ಯಾವ ಒಂದು ತಳಿಗಳನ್ನ ಈ ಒಂದು ಸ್ಥಳೀಯ ಒಂದು ವಾತಾವರಣಕ್ಕೆ ಹೊಂದಿಕೊಳ್ತಕ್ಕಂಥದ್ದು ಮತ್ತೆ ಸ್ಥಳೀಯ ಒಂದು ಬೇಡಿಕೆಗೆ ಆಧಾರದ ಮೇಲೆ ತಳಿಗಳನ್ನ ನೀವು ಇಲ್ಲಿ ಸಾಕ್ತಾ ಇದ್ದೀರಾ? ಸರ್, ಇಲ್ಲಿ IMC ಅಂತ ಹೇಳ್ತೀವಿ ನಾವು, ಇಂಡಿಯನ್ ಮೇಜರ್ ಕಾಪ್ಸ್ ಅಂತೇಳಿ. ಇದರಲ್ಲಿ ಯಾವ್ಯಾವ ತಳಿಗಳು ಬರ್ತದೆ ಅಂದ್ರೆ ಕಾಟ್ಲಾ, ರೋಹು, ಬೃಗಾಲ್, ಇದಕ್ಕೆ ನಾವು IMC ಅಂತ ಹೇಳ್ತೀವಿ. ಈ ತಳಿಗಳು ಅದರಲ್ಲಿ ಹೆಚ್ಚಾಗಿ ಕಾಟ್ಲಾ ಮತ್ತೆ ಗೌರಿಯನ್ನ ಇಲ್ಲಿ ಬೇಡಿಕೆ ಜಾಸ್ತಿ. ಇಲ್ಲಿ ಹತ್ತಿರದ ಜನಗಳು ಅದನ್ನ ಯೂಸ್ ಮಾಡೋದು ಕೂಡ ಜಾಸ್ತಿ, ಜೊತೆಗೆ ರೈತರು ಕೂಡ ಎಲ್ಲ ಇಷ್ಟಪಡೋದು ಕೂಡ ಜಾಸ್ತಿ. ಒಂದು ಕಾಟ್ಲಾ ಅತಿ ವೇಗವಾಗಿ ಬೆಳೀತದೆ. ನನಗೆ ಗೊತ್ತಿರೋ ಹಾಗೆ ಗೌರಿ ಮೀನಲ್ಲಿ ಒಳ್ಳೆ ಮಾಂಸಖಂಡಗಳು ಸಿಗ್ತದೆ, ಹಾಗಾಗಿ ಕೆಲವರು ಗೌರಿಯನ್ನ ತುಂಬಾ ಇಷ್ಟಪಡ್ತಾರೆ. ಬಟ್ ಈ ಎರಡು ಜಾತಿಯ ಮೀನುಗಳು ಅತಿ ಹೆಚ್ಚಾಗಿ ತಗೊಂಡೋಗ್ತಾರೆ. ಜೊತೆಗೆ ಮಧ್ಯದಲ್ಲಿ ಸಸ್ವಲ್ಪ ಸಸ್ವಲ್ಪ ಬೃಗಾಲ್ ತಗೊಂಡೋಗ್ತಾರೆ, ಗ್ರಾಸ್ ಕಾರ್ಪ್ ತಗೊಂಡೋಗ್ತಾರೆ. ಮತ್ತೆ ಈಗ ಸದ್ಯದಲ್ಲಿ ನಾವು ಕೊಡ್ತಿರೋದು ಕಾಟ್ಲಾ, ರೋಹು, ಬೃಗಾಲ್ ಮತ್ತೆ ಗ್ರಾಸ್ ಕಾರ್ಪ್. ಈ ತಳಿಗಳು ಇಲ್ಲಿ ಹೆಚ್ಚಾಗಿ ಹೋಗ್ತದೆ. ಈ ಮರಿಗಳ ಒಂದು ಪಾಲನೆಯಲ್ಲಿ ಕೊಳಗಳ ಒಂದು ನಿರ್ವಹಣೆ ಕೂಡ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಆಕ್ಚುಲಿ ಯಾವುದೇ ಒಂದು ಫಿಶರೀಸ್ ಆಕ್ಟಿವಿಟಿಯಲ್ಲಿ ಕೊಳಗಳ ನಿರ್ವಹಣೆ ಅತಿ ಮುಖ್ಯ ಸರ್. ಕೊಳಗಳ ನಿರ್ವಹಣೆಯಲ್ಲಿ ನಾವು ಬಂದಾಗ ಮೊದಲು ನಾವು ಕೊಳದಲ್ಲಿ ನೀರು ನಿಲ್ತದ ಅನ್ನೋದು ಒಂದು ಅಂಶನ ನಾವು ಮೊದಲು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಒಮ್ಮೆ ಕೊಳದಲ್ಲಿ ನೀರು ನಿಲ್ತದೆ ಅಂತಂದ್ರೆ ಎಷ್ಟು ದಿವಸ ನೀರು ನಿಲ್ತದೆ ನಮ್ಮಲ್ಲಿ ಅನ್ನೋದು ಕೂಡ ನಾವು ಗಣನೆಗೆ ತಗೋಬೇಕಾಗ್ತದೆ. ಒಮ್ಮೆ ನಾವು ಕೊಳನ ನೀರು ನಿಲ್ತದೆ ಅಂತ ಆದ್ರೆ ಆ ಕೊಳನ ನಾವು ಕ್ಲೀನ್ ಮಾಡಬೇಕು. ಸರಿಯಾಗಿ ನೀರು ನಿಲ್ಲೋ ರೀತಿಯಲ್ಲಿ ನಾವು ಪದ್ಧತಿಯಲ್ಲಿ ಮತ್ತೆ ನೀರಿನ ಬೇಡ ಅಂದಾಗ ಬಿಡೋ ರೀತಿಯಲ್ಲೂ ಕೂಡ ನಾವು ವ್ಯವಸ್ಥೆ ಮಾಡ್ಕೋಬೇಕು. ಅಂದ್ರೆ ನಾವು ಸ್ವಲ್ಪ ಸ್ಲೋಪಿಂಗ್ ಅಲ್ಲಿ ನಾವು ಕೊಳಗನ ತಯಾರು ಮಾಡ್ಕೋಬೇಕಾಗ್ತದೆ. ಲೋವರ್ ಸ್ಲೋಪಿಂಗ್ ಅಲ್ಲಿ ನಾವು ಒಂದು ವಾಲ್ ವಿತ್ ಪೈಪ್ ಕೊಡಬೇಕಾಗುತ್ತದೆ, ಅಥವಾ ದೊಡ್ಡ ದೊಡ್ಡ ಕೊಳಗಳಿದ್ರೆ ನಾವು ಸ್ಲೂಯಿಸ್ ಗೇಟ್ ಕೂಡ ಮಾಡ್ಕೋಬಹುದು. ಅಲ್ಲಿ ನಾವು ವಾಟರ್ ಎಕ್ಸ್ಚೇಂಜ್ ನಮಗೆ ತುಂಬಾ ಈಸಿ ಆಗ್ತದೆ. ಕೊಳಗಳನ್ನ ನೀರು ತುಂಬಿದಾದ್ಮೇಲೆ ಕನಿಷ್ಠ ಪಕ್ಷ ನಮಗೆ 3 ಅಡಿ ನೀರಾದ್ರೂ ಬೇಕೇ ಆಗ್ತದೆ. 4 ಅಡಿ 5 ಅಡಿ ನೀರಾದ್ರೆ ತುಂಬಾನೇ ಒಳ್ಳೇದು. 2 ಅಡಿ ನೀರು ತುಂಬಿದ ನಂತರ ನಾವು ಕೊಳಗಳಿಗೆ ನಾವು ಮೆನೂರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಮೆನೂರಿಂಗ್ ಮಾಡಿದ್ರೆ ಏನಾಗ್ತದೆ, ನಾವು ತಂದು ಬಿಡುವ ಮರಿಗಳಿಗೆ ಒಳ್ಳೆ ಆಹಾರ ಒಂದು ಉತ್ಪತ್ತಿ ಆಗ್ತದೆ. ಅದಕ್ಕೆ ನಾವು ಫೈಟೋಪ್ಲಾಂಕ್ಟನ್ ಬ್ಲೂಮ್ ಅಂತ ಹೇಳ್ತೀವಿ. ಸೊ ಫೈಟೋಪ್ಲಾಂಕ್ಟನ್ ಬ್ಲೂಮ್ ಮತ್ತೆ ಝೂ ಪ್ಲಾಂಕ್ಟನ್ ಬ್ಲೂಮ್ ಉತ್ಪತ್ತಿ ಆದ್ರೆ ಆ ಸಣ್ಣ ಮರಿಗಳು ಸ್ಪಾನ್ ಅನ್ನ ತಂದು ಬಿಟ್ಟ ತಕ್ಷಣ ಅದಕ್ಕೆ ಆಹಾರ ಅದು. ನಾವು ಕೂಡ ಹಿಂಡಿ ಆಹಾರ ಏನಿದೆ ಅದು ನಾವು ಅಡಿಷನಲ್ ಆಹಾರ ಅದು. ಬಟ್ ಫೈಟೋಪ್ಲಾಂಕ್ಟನ್ ಬ್ಲೂಮ್ ಮತ್ತೆ ಝೂ ಪ್ಲಾಂಕ್ಟನ್ ಬ್ಲೂಮ್ ಅತಿಯಾಗಿ ನಮಗೆ ಆ ಮೀನು ಮರಿಗಳಿಗೆ ಸಿಕ್ಕಿದೆ ಆದ್ರೆ 15 ದಿವಸದಲ್ಲಿ ಸಾಕಷ್ಟು 1/2 ಇಂಚ್ ವರೆಗೂ ಗ್ರೋತ್ ಬರ್ತದೆ. ಸೊ ನಾವು ನಿರ್ವಹಣೆ ಮಾಡೋ ಟೈಮಲ್ಲಿ ಮೆನೂರಿಂಗ್ ಮಾಡೋ ಪದ್ಧತಿ ಏನಿದೆ ಅದು ಭಾರಿ ಇಂಪಾರ್ಟೆಂಟ್ ಆಗ್ತದೆ. ಸಾಧಾರಣವಾಗಿ ನಾವೆಲ್ಲ 1 ಮೀಟರ್ ಸ್ಕ್ವೇರ್ ಏರಿಯಾಕ್ಕೆ ನಾವು 1 ಕೆಜಿ ಸಗಣಿಯನ್ನ ಹಾಕಿ ನಾವು ಮೆನೂರಿಂಗ್ ಮಾಡ್ತೀವಿ. ಮೆನೂರಿಂಗ್ ಜೊತೆ ನಾವು ಸ್ವಲ್ಪ ಹಿಂಡಿನೂ ಕೂಡ ಹಾಕೊಳ್ತೀವಿ. ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹಿಂಡಿ ನೀರು ಕೂಡ ಮಿಕ್ಸ್ ಮಾಡೋದ್ರಿಂದ ಫೈಟೋಪ್ಲಾಂಕ್ಟನ್ ಬ್ಲೂಮ್ ಚೆನ್ನಾಗಿ ಬರ್ತದೆ ಅನ್ನೋ ಒಂದು ದೇಶದ ಮೇಲೆ ನಾವು ಅದನ್ನ ಮೆನೂರಿಂಗ್ ಆ ರೀತಿ ಮಾಡ್ತೀವಿ. ಮತ್ತೆ ಪಾಚಿ ಅಂತೂ ಯಾವುದೇ ಕಾರಣಕ್ಕೂ ಬರದಾಗೆ ನೋಡ್ಕೋಬೇಕಾಗ್ತದೆ. ಮೊದಲಿಗೆ ನಾವು ನೀರು ತುಂಬೋದಕ್ಕಿಂತ ಮೊದಲು ಪಾಚಿ ಎಲ್ಲ ತೆಗಿಬೇಕಾಗ್ತದೆ. ಪಾಚಿ ಇತ್ತು ಅಂದ್ರೆ ಸಾಮಾನ್ಯವಾಗಿ ನಾವು ಸುಣ್ಣವನ್ನು ಬಳಸಿ ಪಾಚಿನ ಕೊಲೆ ಮಾಡ್ತೀವಿ. ಸುಣ್ಣ ಬಳಸಿ ಪಾಚಿನ ನಾವು ತೆಗೆದಾದ್ಮೇಲೆ ಆ ಸುಣ್ಣದ ನೀರನ್ನ ಮತ್ತೆ ಹೊರಗೆ ಬಿಡಬೇಕಾಗ್ತದೆ, ಇಲ್ಲಾಂದ್ರೆ ಅಲ್ಲಿ pH ಕೂಡ ಜಾಸ್ತಿ ಆಗೋ ಸಂದರ್ಭ ಇರ್ತದೆ. ಸೊ ಒಂದ್ಸತಿ ನಾವು ನೀರು ತಗೊಂಡು ಮೆನೂರಿಂಗ್ ಮಾಡಿದಾದ್ಮೇಲೆ ಮೆನೂರಿಂಗ್ ಮಾಡಿ ನಾವು ಮರಿ ಯಾವಾಗ ಬಿಡ್ತೀವಿ ಅನ್ನೋದಕ್ಕಿಂತ 5-6 ದಿನ ಮೊದಲು ಮಾತ್ರ ಮೆನೂರಿಂಗ್ ಮಾಡಬೇಕು. ತುಂಬಾ ಮೊದಲೇ ಮಾಡಿಬಿಟ್ರೆ ಪ್ರೊಡಕ್ಷನ್ ಆಗ್ಬಿಡ್ತದೆ, ಆಮೇಲೆ ಮರಿ ಬರೋ ಟೈಮಲ್ಲಿ ಆ ಪ್ರೊಡಕ್ಷನ್ ಅದು ಸಾಯ್ತಾ ಹೋಗ್ತದೆ. ಒಂದು 5-6 ದಿವಸದೊಳಗೆ ನಾವು ಮರಿನ ಬಿಡಬೇಕಾಗ್ತದೆ. ಅದು BRP ಅಥವಾ ನಾವು ಬೇರೆ ಎಲ್ಲಿಂದ ಮರಿ ತರ್ತೀವಿ ಅಲ್ಲಿ ನಾವು ಖಾತ್ರಿ ಮಾಡಿಕೊಂಡು ಮರಿಗಳನ್ನ ಮರಿಗಳು ಬರೋ ಟೈಮಲ್ಲಿ ನಾವು ನಿರ್ವಹಣೆಗೆ ನಾವು ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಈಗ ಮರಿಗಳನ್ನ ಎಲ್ಲಿಂದ ತಗೊಂಡ್ ಬರ್ತೀರಿ ಈಗ ಪಾಲನೆ ಮಾಡ್ಬೇಕಂತಂದ್ರೆ? ಆಮೇಲೆ ತರಬೇಕಾದ್ರೆ ಏನು ಒಂದು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಂತ ಹೇಳ್ತೀರಾ? ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಸಾಗಾಣಿಕೆಯಲ್ಲಿ. ಸರ್, ನಾವು ಸಾಧಾರಣವಾಗಿ ಹೆಚ್ಚಿನದಾಗಿ ನಾವು BRP ಇಂದ ಮರಿಗಳನ್ನ ತರ್ತೀವಿ, ನಮ್ಮ ಭದ್ರಾವತಿ ಶಿವಮೊಗ್ಗ ಜಿಲ್ಲೆ BRP ಇಂದ. ಇನ್ನು ಕೆಲವು ಸಂದರ್ಭದಲ್ಲಿ ನಾವು ಹೊಸಪೇಟೆ ಶಿವಪುರದಿಂದ ಕೂಡ ತಂದಿದ್ದೀವಿ. ಗಾಜನೂರಲ್ಲೂ ಕೂಡ ಸಿಗ್ತದೆ. ನಾವು ಹೆಚ್ಚಿನದಾಗಿ BRP ಇಂದಾನೆ ನಾವು ತರೋಂಥದ್ದು. ಸರ್, ಮರಿಗಳನ್ನ ಸಾಮಾನ್ಯವಾಗಿ ನಾವು ಬೆಳಿಗ್ಗೆ ಟೈಮ್ ಮತ್ತೆ ಸಂಜೆ ಟೈಮಲ್ಲಿ ಮಾತ್ರ ತರಬೇಕಾಗ್ತದೆ. ಯಾಕಂದ್ರೆ ಬಿಸಿಲಿನ ಟೈಮಲ್ಲಿ ಟೆಂಪರೇಚರ್ ಜಾಸ್ತಿ ಇದ್ದಾಗ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ರೆ ಮರಿಗಳು ಮುಂದೆ ಹೋಗಿ ನಾವು ಅಕ್ಲಿಮಟೈಸ್ ಮಾಡೋ ಟೈಮಲ್ಲಿ ಸಾಯ ಸಂಖ್ಯೆ ಜಾಸ್ತಿ ಇರ್ತದೆ. ಹಾಗೆ ನಾವು ಇಲ್ಲೂ ಬರೋ ರೈತರಿಗೂ ಕೂಡ ನಾವು ಅದನ್ನು ಹೇಳ್ತಾ ಇರ್ತೀವಿ, ಸಾಧ್ಯವಾದಷ್ಟು ಬಿಸಿಲಿನ ತಾಪ ಕಡಿಮೆ ಇದ್ದಾಗ ಸಂಜೆ ಟೈಮಲ್ಲಿ ಅಥವಾ ಬೆಳಿಗ್ಗೆ ಟೈಮಲ್ಲಿ ಮರಿಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಿ ಮರಿಗಳನ್ನ ತರ್ರಿ ಅಂತ ಹೇಳ್ತೀವಿ. ಮತ್ತೆ ಮರಿ ತರಬೇಕಾದ್ರೆ ವೆಂಟಿಲೇಟೆಡ್ ವ್ಯಾನ್ ಕೂಡ ಬೇಕು ಬೇಕು. ನಾವೇನು ಪ್ಲಾಸ್ಟಿಕ್ ಕವರಲ್ಲಿ ಆಕ್ಸಿಜನ್ ತುಂಬಿಕೊಡ್ತಾರೆ ಅದು ತುಂಬಾ ಹೀಟ್ ಆಗಬಾರ್ದು, ಆ ಟೈಪ್ ಗಾಳಿ ಓಡಾಡ್ತಾ ಇದ್ರೆ ಅದು ತುಂಬಾ ಒಳ್ಳೇದು. ಈಗ ತುಂಬಾ ಜಾಸ್ತಿ ಬೇರೆ ಬೇರೆ ಕಡೆಯಿಂದ ತಂದ್ರೆ ಆಕ್ಚುಲಿ ಇನ್ಕ್ಯುಬೇಟೆಡ್ ವ್ಯಾನ್ ಅಲ್ಲೂ ಕೂಡ ತರ್ತದೆ, ಅಂದ್ರೆ ಐಸ್ ಪ್ಯಾಕ್ ಮಾಡಿಕೊಂಡು ಜಾಸ್ತಿ ಪ್ರಮಾಣದಲ್ಲೆಲ್ಲ ತರೋದಾದ್ರೆ ಐಸ್ ಪ್ಯಾಕ್ ಮಾಡಿಕೊಂಡು ಕೆಲವರು ತರ್ತಾರೆ. ಇನ್ಸುಲೇಟೆಡ್ ವ್ಯಾನ್ ಅಲ್ಲೂ ಮರಿಗಳನ್ನ ತರ್ತಾರೆ, ಐಸ್ ಪ್ಲಾಂಟ್ ಹಾಕೊಂಡು ತಗೊಂಡ್ಬರ್ತಾರೆ. ಬಂದ ತಕ್ಷಣ ಅದಕ್ಕೆ ಏನ್ ಆಹಾರ ಕೊಡ್ತೀರಿ? ಈಗ ಮೀನ್ ಮರಿ ತಗೊಂಡ್ ಬಂದ್ರಿ, ಅಲ್ಲಿಂದ ಆಕ್ಸಿಜನ್ ತುಂಬಿರ್ತಕ್ಕಂತ ಒಂದು ಪ್ಲಾಸ್ಟಿಕ್ ಪೌಚ್ ನಲ್ಲಿ ತಂದಾದ್ಮೇಲೆ ತಕ್ಷಣವೇ ಏನೋ ಒಂದು ನೀವು ಇದು ಮಾಡ್ತೀರಾ? ಸರ್, ತಕ್ಷಣವೇ ನಾವು ಯಾವುದೇ ರೀತಿಯ ಆಹಾರ ಕೊಡೋದಿಲ್ಲ. ಬಂದ ತಕ್ಷಣ ನಾವೇನ್ ಮಾಡ್ತೀವಿ, ಆ ಪ್ಲಾಸ್ಟಿಕ್ ಕವರ್ಗಳನ್ನ ಕೊಳಕ್ಕೆ ಬಿಡ್ತೀವಿ. ಅಂದ್ರೆ ನಾವು ತಂದಂತ ಪ್ಲಾಸ್ಟಿಕ್ ಬ್ಯಾಗಿನ ಉಷ್ಣಾಂಶ ಮತ್ತೆ ನಮ್ಮ ಕೊಳದ ಉಷ್ಣಾಂಶ ಅದು ಹತ್ತಿರಕ್ಕೆ ರೀಚ್ ಆಗ್ಬೇಕು. ಅದು ನಾವು ಸ್ವಲ್ಪ ಬಿಸಿಲಲ್ಲೇ ಬಂದ್ವಿ ಅಥವಾ ಸ್ವಲ್ಪ ದೂರದಿಂದ ಬಂದ್ವಿ ಅಂದ್ರೆ ಅಲ್ಲಿ ಟೆಂಪರೇಚರ್ ಎಷ್ಟಿರ್ತದೆ ಅಥವಾ ಇಲ್ಲಿ ಟೆಂಪರೇಚರ್ ಎಷ್ಟಿರ್ತದೆ ಅದು ಅಕ್ಲಿಮೆಟೈಸ್ ಆಗಬೇಕು ಅಂತ ಒಂದು ಇದಿದೆ. ಸೊ ಹಾಗೆ ಒಂದಕ್ಕೊಂದು ಆ ಉಷ್ಣಾಂಶ ಎರಡೂ ಕೂಡ ಸೇರ್ಪಡೆ ಆಗ್ಬೇಕು. ಅದ ನಂತರ ನಾವು ಅದು ಒಂದು 10-15 ನಿಮಿಷ ನಾವು ಆ ಕೊಳದಲ್ಲಿ ಆ ಪ್ಲಾಸ್ಟಿಕ್ ಕವರ್ಗಳನ್ನ ಹಾಕ್ತೀವಿ. ಅದ ನಂತರ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಬಿಚ್ಚಿಬಿಟ್ಟು ನಿಧಾನವಾಗಿ ನಮ್ಮ ಕೊಳದ ನೀರು ಆ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಶೇಖರಣೆ ಮಾಡ್ತೀವಿ. ಅಂದ್ರೆ ನಿಧಾನವಾಗಿ ಹಾಕ್ತೀವಿ ಸ್ವಲ್ಪ ಸ್ವಲ್ಪ. ಅಂದ್ರೆ ಇದಕ್ಕೆ ನಾವು pH ಅನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಇದೊಂದು ಪದ್ಧತಿಯನ್ನು ಮಾಡ್ತೀವಿ. ನಾವು ತರಂತ ಕವರಲ್ಲಿ ಏನ್ pH ಇರ್ತದೆ ಅಥವಾ ನಮ್ಮ pH ಏನಿರ್ತದೆ ಅದನ್ನ ಅಡ್ಜಸ್ಟ್ ಮಾಡ್ಲಿಕ್ಕೋಸ್ಕರ ನಾವು ಈ ಒಂದು ಕೆಲಸವನ್ನು ಮಾಡ್ತೀವಿ. ಆ ಮರಿ ಬ್ಯಾಗ್ ಗಳನ್ನ ನಿಧಾನವಾಗಿ ನಮ್ಮ ಕೊಳದ ನೀರನ್ನ ಸಸ್ವಲ್ಪ ಸಸ್ವಲ್ಪ ಸಸ್ವಲ್ಪ ಹಾಕೊಳ್ತೀವಿ. ಅದ ನಂತರ ನಾವು ಕೊಳಗಳಿಗೆ ಆ ಮರಿಗಳನ್ನ ಬೀಳ್ತೀವಿ. ಸೊ ಇಲ್ಲಿ ಏನಾಗ್ತದೆ, ನಾವು ಮೊದಲೇ ಮೆನ್ಯೂರಿಂಗ್ ಮಾಡಿದ್ರಿಂದ ಅದಕ್ಕೆ ನಿಜವಾಗ್ಲೂ ಏನ್ ಆಹಾರ ಬೇಕು ಆ ಆಹಾರ ಕೊಳದಲ್ಲಿ ಸಿಗ್ತದೆ. ಫೈಟೋಪ್ಲಾಂಕ್ಟನ್ ರೆಡಿ ಇರ್ತದೆ. ಹಾಗಾಗಿ ನಾವು ಆ ಟೈಮಲ್ಲಿ ಯಾವುದೇ ಫೀಡ್ ಅನ್ನ ನಾವು ಹಾಕೋದಿಲ್ಲ. ಈಗ ರೈತರು ಇಲ್ಲಿ ಕೇಳ್ತಕ್ಕಂತ ಒಂದು ಮೀನು ಮರಿಗಳ ಒಂದು ವಯಸ್ಸು ಅಂತಂದ್ರೆ ದೊಡ್ಡದಾದ್ಮೇಲೆ ತಗೊಂಡ್ ಹೋಗ್ತಾರಾ ಅಥವಾ ಚಿಕ್ಕದಿರ್ಬೇಕಾದ್ರೆ ತಗೊಂಡ್ ಹೋಗ್ತಾರಾ? ಏನದು ಒಂದು ತಿಂಗಳ ಲೆಕ್ಕನ ದಿನಗಳ ಲೆಕ್ಕನ ಹೇಗೆ ಸರ್? ಸರ್, ಸಾಮಾನ್ಯವಾಗಿ ರೈತರು ಕಡಿಮೆ ರೇಟಿನ ಮರಿಗಳನ್ನ ಕೇಳ್ತಾರೆ. ಅಂದ್ರೆ ಹಣ ಕಡಿಮೆ ಇರುವ ರೇಟ್ ಕಡಿಮೆ ಇರುವ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ಹಣದ ಯೋಚನೆ ಮಾಡಿ ನಾವು ಮರಿ ಸಾಕ್ಬಾರ್ದು. ಮರಿ ದೊಡ್ಡದಿದ್ರೆ ಅವ್ರಿಗೆ ಒಳ್ಳೇದಾಗ್ತದೆ. ಈಗ ನಾವು 1 ಲಕ್ಷ ಬಿಡೋದಕ್ಕಿಂತ ಸಣ್ಣ ಮರಿಗಳನ್ನ 1 ಲಕ್ಷ ಬಿಡೋದು ಒಂದೇನೆ, ಈ ದೊಡ್ಡ ಮರಿ ತಗೊಂಡೋಗಿ 25,000 ಬಿಡೋದು ಒಂದೇನೆ. ಹಾಗೆ ನಾವು ಇಲ್ಲಿ ಬರೋ ರೈತರಿಗೆ ಎಲ್ಲರಿಗೂ ಕೂಡ ಅದನ್ನ ನಾವು ತಿಳುವಳಿಕೆ ಕೊಡ್ತೀವಿ. ಬಟ್ ಸಾಕಷ್ಟು ರೈತರು ಇಲ್ಲ ಸರ್, ನಮಗೆ ಮರಿ ಅವ್ರಿಗೆ ಮರಿ ಸಂಖ್ಯೆ ಜಾಸ್ತಿ ಇರಬೇಕು ಮತ್ತೆ ಹಣನು ಕಡಿಮೆ ಆಗಬೇಕು. ಹಾಗಾಗಿ ಅವರು 15-25 ದಿವಸದ ಮರಿಗಳನ್ನ ಕೇಳ್ತಾರೆ. ಅದು ನಾವು ಸರ್ಕಾರದ ರೇಟ್ ಅಲ್ಲಿ ಈಗ ನಾವು 30 ಪೈಸೆ, 40 ಪೈಸೆ, 50 ಪೈಸೆ ನಾವು ಮಾರ್ತೀವಿ. ಅಂದ್ರೆ ಒಂದು ಮರಿಗೆ. ಬಟ್ ಅದು 2-3 ತಿಂಗಳ ನಂತರ ಅದನ್ನ ಫಿಂಗರ್ಲಿಂಗ್ಸ್ ಅಡ್ವಾನ್ಸ್ಡ್ ಫಿಂಗರ್ಲಿಂಗ್ಸ್ ಅಂತ ಹೇಳ್ತೀವಿ. ಅದು ಸಾಧಾರಣ 3 ಇಂಚು ಗಾತ್ರಕ್ಕೆ ಇರ್ತದೆ, 2.5-3 ಇಂಚು ಗಾತ್ರಕ್ಕೆ ಇರ್ತದೆ. ಅದಕ್ಕೆ ರೇಟ್ ಜಾಸ್ತಿ ಇರ್ತದೆ, 1.20 ರೂಪಾಯಿ ಹಿಡಿದು 1.5 ರೂಪಾಯಿವರೆಗೂ ಕೂಡ ಇರ್ತದೆ. ಇದಕ್ಕೆ ಮತ್ತೆ ಆಹಾರದ ಒಂದು ನಿರ್ವಹಣೆಗೆ ಬಂದ್ರೆ, ಈಗಾಗಲೇ ಹೇಳ್ತಾ ಇದ್ರಿ ಆಹಾರದ ಒಂದು ಕುರಿತು ಹೇಳ್ತಾ ಇದ್ರಿ, ಆದ್ರೂ ತಾವು ಒಬ್ಬ ಮೀನುಗಾರಿಕಾ ಪದವಿ ವಿದ್ಯಾರ್ಥಿಯಾಗಿ ಪದವೀಧರರಾಗಿ ರೈತರಾಗಿ ವೈಜ್ಞಾನಿಕವಾಗಿ ಹೇಳುವುದಾದರೆ ಯಾವ ರೀತಿಯಿಂದ ನಾವು ಆಹಾರದ ಒಂದು ನಿರ್ವಹಣೆ ಮಾಡ್ಬೇಕಂತೀರಾ? ಸರ್, ಚಿಕ್ಕ ಮರಿಗಳಿಗೆ ಬಹುಮುಖ್ಯವಾಗಿ ನಾವು ಮೆನ್ಯೂರಿಂಗ್ ಮಾಡೋ ಟೈಮಲ್ಲಿ ತುಂಬಾ ಅತಿ ಜಾಗ್ರತೆಯಿಂದ ನಾವು ಮೆನ್ಯೂರಿಂಗ್ ಕರೆಕ್ಟ್ ಆಗಿ ಮಾಡ್ಕೋಬೇಕಾಗ್ತದೆ. ಒಂದು ಮೆನ್ಯೂರಿಂಗ್ ಆಯ್ತು ಅಂದ್ರೆ ನಾವು 50% ಆಹಾರ ಆ ಮರಿಗಳಿಗೆ ಒಂದು 15 ದಿವಸದವರೆಗೂ ನಾವು ಮೇಂಟೈನ್ ಮಾಡ್ಲಿಕ್ಕೆ ಸಿಗ್ತದೆ. ಆದರೂ ಕೂಡ ನಾವು ಮಾಡಿದ್ದು ಎಲ್ಲದೂ ಸರಿ ಇರ್ತದೆ ಅಂತ ನಾವು ಹೇಳಲಿಕ್ಕಾಗಲ್ಲ. ನೀರಲ್ಲಿ ಎಷ್ಟು ನಾವು ಮಾಡಿರ್ತೀವಿ, ನಾವು ನೀರಿನ ಅಂಶ ಎಷ್ಟು ಕ್ವಾಂಟಿಟಿಯಲ್ಲಿ ಇರ್ತದೆ ಅನ್ನೋದು ನಮ್ಗೆ ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಷನ್ ಕೆಲವೊಮ್ಮೆ ಸಿಗೋದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, 1 ಲಕ್ಷ ಮರಿ ಬಿಟ್ಟಾಗ, ನಾವು ಸ್ಪಾನ್ ಅನ್ನು ಬಿಟ್ಟಾಗ 1 ಕೆಜಿ ಶೇಂಗಾ ಹಿಂಡಿಯನ್ನ ಬೆಳಿಗ್ಗೆ ಮತ್ತೆ ಸಂಜೆ ಹಾಕ್ತೀವಿ. ಅದು ಮೊದಲು 15 ದಿವಸ 1 ಲಕ್ಷ ಮರಿಗೆ 1 ಕೆಜಿ ಶೇಂಗಾ ಹಿಂಡಿಯನ್ನು ಹಾಕ್ತೀವಿ. 15 ದಿವಸದ ನಂತರ 1 ಲಕ್ಷ ಮರಿಗೆ ನಾವು 3 ಕೆಜಿ ಹಿಂಡಿ ಮತ್ತೆ ಪಾಲಿಶ್ ತೌಡನ್ನು ಹಾಕ್ತೀವಿ. ಅದು ಸಾಧಾರಣ ಮತ್ತೆ 1-1.5 ತಿಂಗಳ ಆ ರೀತಿ ಆ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ. 1.5 ತಿಂಗಳ ನಂತರ ನಾವು 5 ಕೆಜಿ ಶೇಂಗಾ ಹಿಂಡಿ ಮತ್ತೆ ರೈಸ್ ಬ್ರಾನ್ ಅನ್ನು ಹಾಕಬೇಕಾಗ್ತದೆ, ಪಾಲಿಶ್ ತೌಡನ್ನು ಹಾಕಬೇಕಾಗ್ತದೆ. ತಮ್ಮಲ್ಲಿ ಈ ಒಂದು ಕೇಂದ್ರದಿಂದ ತರಬೇತಿ ಏನಾದ್ರೂ ಕೊಡ್ತಾ ಇದ್ದೀರಾ ರೈತರಿಗೆ, ಹೊಸದಾಗಿ ಏನನ್ನು ಮಾಡ್ಬೇಕನ್ನೋರಿಗೆ ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಒಂದು ಉತ್ಸಾಹ ತೋರಿಸ್ತಕ್ಕಂಥವ್ರು ರೈತರಿಗೆ? ಸರ್, ನಾವು ಇನ್ನು ತರಬೇತಿ ಶಾಲೆ ಅಂತ ನಾವೇನು ತರದಿಲ್ಲ. ಆದ್ರೆ ಕೆಲವು ನಮ್ಮ ನೀವೇ ಹೇಳ್ತೀವಿ, ನಾವೇ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಜೊತೆಗೆ ಕರ್ನಾಟಕ ಸರ್ಕಾರದ ನಮ್ಮ ಮೀನುಗಾರಿಕೆ ಇಲಾಖೆಯಿಂದ ಮತ್ತೆ ಎಂಪಡದಿಂದ ಮೆರೈನ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅವರಿಂದ ನಾವು ಅವರ ಸಹಯೋಗದೊಂದಿಗೆ ನಾವು ಇಲ್ಲಿ ಕೆಲವು ರೈತ ಶಿಬಿರವನ್ನು ನಡೆಸಿದೀವಿ. ಈ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಾವು. ಆದ್ರೆ ನಮ್ದೇ ಆದಂತ ತರಬೇತಿ ಶಾಲೆಯನ್ನು ಓಪನ್ ಮಾಡಿಲ್ಲ. ಬಟ್ ಅದು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಕೂಡ ಇದೆ. ಅಲ್ಲ, ಈಗ ತಾವು ಹೇಳ್ತಾ ಇದ್ರಿ ಮೀನು ಮರಿಗಳಿಗೆ ಏನಂತಂದ್ರೆ ಈ ಒಂದು ಭಾಗದಲ್ಲಿ ಕಲುಷಿತ ರಹಿತ ಮತ್ತೆ ಆ ಒಂದು ವಾತಾವರಣ ಇರೋದಕ್ಕೋಸ್ಕರ ಕಲುಷಿತ ರಹಿತ ನೀರು, ಒಳ್ಳೆಯ ನೀರು ಇದೆ, ಒಳ್ಳೆಯ ವಾತಾವರಣ ಇದೆ, ರೋಗ ಯಾವುದು ಬರೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಆದಾಗ್ಯೂ ಚಿಕ್ಕ ಪುಟ್ಟದಾಗಿ ಏನಾದರೂ ಸಮಸ್ಯೆ ಕಾಣಿಸುತ್ತಾ? ಸರ್, ನಮಗೆ ಇದುವರೆಗೂ ಆ ಸಮಸ್ಯೆ ಏನು ಕಂಡಿಲ್ಲ. ಆದ್ರೆ ನಾನು ಬೇರೆ ಕಡೆ ಕೆಲಸ ಮಾಡುತ್ತಿರ್ಬೇಕಾದ್ರೆ ನಾನು ಈ ಬ್ಯಾಕ್ಟೀರಿಯಲ್ ಡಿಸೀಸಸ್, ಫಂಗಲ್ ಡಿಸೀಸಸ್, ವೈರಲ್ ಡಿಸೀಸಸ್ ಮೀನು ಮರಿಗಳಿಗೆ ಬಂದಿದ್ದು ಸಾಕಷ್ಟು ಉದಾಹರಣೆಗಳಿದೆ. ಬಟ್ ಇಲ್ಲಿ ನಮ್ಮ ಶಾಂತಿ ಸಾಗರದಲ್ಲಿ ಆ ಒಂದು ಆ ರೀತಿಯ ರೋಗ ರುಜಿನಗಳು ಕಂಡು ಬಂದಿಲ್ಲ. ಯಾಕಂದ್ರೆ ಇಲ್ಲಿ ಯಾವುದೇ ಪೊಲ್ಯೂಟೆಡ್ ಫ್ಯಾಕ್ಟರೀಸ್ ಆಗಲಿ ಅಥವಾ ಇಲ್ಲಿ ಯಾವುದೇ ಒಂದು ಹತ್ತಿರದ ದೊಡ್ಡ ಸಿಟಿ ಇಲ್ದಲ್ಲಿ ಇರೋದ್ರಿಂದ ನೀರು ಕಲುಷಿತವಾಗಿಲ್ಲ ಅಂತ ನನ್ನ ಒಂದು ಭಾವನೆ. ಮತ್ತೆ ನೀರು ಯಾವಾಗ್ಲೂ ಈಗ ಒಳ್ಳೆ ಪ್ರಮಾಣದಲ್ಲಿ ನೀರು ಇರೋದ್ರಿಂದ ಈಗಂತೂ ಈಗ ಒಂದ್ ಎರಡು ವರ್ಷ ಅಂತೂ ಯಾವುದೋ ತೊಂದರೆ ಆಗ್ಲಿಕ್ಕಿಲ್ಲ. ಆದ್ರೆ ಒಂದೇನಂದ್ರೆ ನಿರ್ವಹಣೆ ಮಾಡೋ ಟೈಮಲ್ಲಿ ಪಾಚಿ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕಂದ್ರೆ ಸ್ಟೋರ್ಡ್ ವಾಟರ್ ಅದರಿಂದ ಪಾಚಿಯಲ್ಲಿ ಚಾರ ಅಂತ ಒಂದು ಹೇಳ್ತೀವಿ, ಮತ್ತೆ ಹೈಡ್ರಿಲ್ಲ ಅಂತ ಹೇಳ್ತೀವಿ, ಮತ್ತೆ ಕೆಲವು ಫಿಲಮೆಂಟಸ್ ಸಾಲ್ಗೆ, ಇವೆಲ್ಲ ಸಾಕಷ್ಟು ನಾವು ನೋಡ್ತಾ ಇದೀವಿ. ಇದು ಡಿಸೀಸ್ ಗಿಂತ ನಮಗೆ ಹೆಚ್ಚಿಗೆ ಕೆಲಸ ಕೊಡ್ತಾ ಕೆಲಸ ಒಂದು ನಿರ್ವಹಣೆ ಮಾಡಬೇಕು. ಮೇಜರ್ ಅಂತ ನಮಗೆ ಈ ವರ್ಷದಲ್ಲಿ ಕಂಡು ಬರ್ತದೆ. ಅದು ಹೋದ ವರ್ಷ ಅಥವಾ ಕಳೆದ ವರ್ಷದಲ್ಲಿ ಈ ಕೆಲಸ ಈ ಒಂದು ನಿರ್ವಹಣೆ ಇರಲಿಲ್ಲ, ಪಾಚಿ ನಿರ್ವಹಣೆ ಇರಲಿಲ್ಲ. ಬಟ್ ಈ ವರ್ಷ ಮಾತ್ರ ಪಾಚಿ ಸಮಸ್ಯೆ ತುಂಬಾ ಆಗ್ತಾ ಇದೆ. ಇದರ ಜೊತೆಗೆ ಸರ್, ಅಲಂಕಾರಿಕ ಮೀನುಗಳ ಒಂದು ಮರಿಗಳ ಪಾಲನೆ ಕೂಡ ಮಾಡ್ತಾ ಇದ್ದೀರಾ? ಹೌದು ಸರ್, ಅಲಂಕಾರಿಕ ಮೀನು ಮರಿಗಳನ್ನು ಪಾಲನೆ ಮಾಡಬೇಕನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದೀವಿ. ಆದ್ರೆ ನಾವು ಸದ್ಯಕ್ಕೆ ಗಪ್ಪಿ ಮತ್ತೆ ಮೋಲಿ ಎರಡು ವೆರೈಟಿಯನ್ನು ಮಾತ್ರ ಮಾಡ್ತಾ ಇದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಇಂಪ್ರೂವ್ ಮಾಡ್ತೀವಿ. ಇದರ ಜೊತೆ ಈಗ ತಾವು ಹೇಳಿದ್ರಿ, ಈಗಾಗಲೇ ಹೇಳ್ತಾ ಇದ್ರಿ, ಇದು ಒಂದು ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೀರಿ ಅಂತ. ಖರ್ಚು ವೆಚ್ಚಗಳಿಗೆ ಬಂದ್ರೆ, ಆಮೇಲೆ ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ ಏನ್ ಹೇಳ್ತೀರಾ? ಸರ್, ಇಲ್ಲಿ ನಮಗೆ ಸಾಧಾರಣ ಒಂದು ಆನ್ ಆವರೇಜ್ 10 ಎಕರೆ ಫಿಶ್ ಫಾರ್ಮ್ ಅನ್ನ ರನ್ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ ಒಂದು 7-8 ಜನ ಪರ್ಮನೆಂಟ್ ಲೇಬರ್ಸ್ ಬೇಕಾಗ್ತದೆ. ಬಟ್ ನಮ್ಮಲ್ಲಿ ಸದ್ಯಕ್ಕೆ ಈಗ 4 ಜನ ಇದ್ದಾರೆ. ಮತ್ತೆ ನಮಗೆ ಕೆಲಸ ಹೆಚ್ಚಿಗೆ ಇದ್ದಾಗ ನಾವು ಹೊರಗಡೆಯಿಂದ 5-6 ಜನ ಎಕ್ಸ್ಟ್ರಾ ತಗೊಳ್ತೀವಿ, ತಗೊಂಡು ಈ ನಿರ್ವಹಣೆ ಮಾಡ್ತಾ ಇದೀವಿ. ನಮಗೆ ಅನೇನ್ ಆವರೇಜ್ ನಮ್ಮ ಒಂದು ಲೆಕ್ಕಾಚಾರದಲ್ಲಿ ಪ್ರತಿ ವರ್ಷ ಒಂದು 9-10 ಲಕ್ಷ ರೂಪಾಯಿ ಈ ನಿರ್ವಹಣೆ ಇವರಿಗೆ ನಾವು ಸ್ಯಾಲರಿ ರೂಪದಲ್ಲಿ ಕೊಡ್ತೀವಿ. ಅದಕ್ಕೆ ನಮಗೆ 9-10 ಲಕ್ಷ ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ಬೇರೆಯವರಿಗೆ ಏನ್ ಕರೆಸ್ತೀವಿ ಅವ್ರಿಗೆ ಸಾಧಾರಣ 1.5-2 ಲಕ್ಷ ರೂಪಾಯಿ ಖರ್ಚು ಇರ್ತದೆ.